ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಸಿರ್ವಾರ ಮಲಟ ಗ್ರಾಮದ ಅಮರೇಶ್ ಮತ್ತು ಶಿವರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ 7:15 ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಬೀಜಗ್ರಾಮ ಯೋಜನೆ ಮತ್ತು ರೈತರ ಸಹಭಾಗಿತ್ವದಲ್ಲಿ ಪ್ರಮಾಣಿತ ಬೀಜೋತ್ಪಾದನೆ ಈ ಕುರಿತು ಸಂದರ್ಶನ ಕೇಳುವಿರಿ. ಭಾಗವಹಿಸುವವರು ಡಾಕ್ಟರ್ ಉಮೇಶ್ ಹಿರಮಠ್, ಸಹಾಯಕ ಪ್ರಾಧ್ಯಾಪಕರು, ಬೀಜ ಘಟಕ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಕಾರ್ಯಕ್ರಮದ ಪ್ರಾಯೋಜಕರು ಬೀಜ ಘಟಕ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಮೊದಲಿಗೆ ಕೇಳುವಂತ ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಸಿರ್ವಾರ ಮಲ್ಲಟ ಗ್ರಾಮದ ಅಂಬರೇಶ್ ಮತ್ತು ಶಿವರಾಜ್ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಸಿರ್ವಾರ ತಾಲೂಕಿನ ಬಲ್ಲಟಗಿ ಗ್ರಾಮದ ಅಮರೇಶ್ ಅವರು. ಸಣ್ಣ ರೈತರು, ಸುಮಾರು ವರ್ಷಗಳಿಂದ ಒಕ್ಕಲ್ತನ ಮಾಡ್ಕೊಂತ ಬಂದವರೇ. ಒಕ್ಕಲ್ತನ ಬಿಟ್ಟು ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ. ಈ ವರ್ಷ ಅವರು ಏನು ಕೃಷಿ ಮಾಡ್ತಿದ್ದಾರೆ, ಒಟ್ಟಿನಲ್ಲಿ ಅವರ ಒಂದು ಕೃಷಿ ಬದುಕು ಹೇಗೆ ನಡೀತಿದೆ, ಲಾಭದಲ್ಲಿದೆಯೋ ನಷ್ಟದಲ್ಲಿದೆಯೋ, ಅವರ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಅಮರೇಶ್ ಅವರೇ, 1 ಎಕರೆ ಭೂಮಿ ಐತ್ರಿ ನಿಮ್ಗೆ? 1 ಎಕರೆ ಸರ್. 10 ಎಕರೆ ಭೂಮಿ ಐತಿ. ಸ್ವಂತದ್ದ ಏನು ಲೀಸ್ಗೀಸಿ ಮಾಡ್ತೀರಿ? ಇಲ್ಲ, ಸ್ವಂತರಿ. ಸ್ವಂತ ನಿಮ್ಮ ಹಿರಿಯರದು? ಮನೆ ಹಿರಿಯವ್ರು, ತಂದೆಯವರು. ಏನೇನು ಹಾಕ್ತೀರಿ ವರ್ಷ ವರ್ಷ ಈ 10 ಎಕರೆ ಭೂಮಿಗೆ? 10 ಎಕರೆ ಭೂಮಿ ಸರ್, ಹೋದ ವರ್ಷ ಜೋಳ ಹಾಕಿದೀವಿ ರೀ, ಒಂದು 1/2 ಎಕರೆ ಹತ್ತಿ ಇಟ್ಟಿದ್ರಿ. ಹೈಬ್ರಿಡ್ ಹಾಕಿದ್ರೆ ಏನು? ಬಿಳಿಜೋಳ ಹಾಕಿದ್ರಿ? ಬಿಳಿಜೋಳ ರೀ. ಅದು ಹತ್ತಿ? ಹತ್ತಿ 5 ಎಕರೆ. ಹತ್ತಿ ಚಲೋ ಬಂದಿರ್ಬೇಕು ಹತ್ತಿ. ಸಲ ಎಕರಿಗೆ 10 ಕ್ವಿಂಟಲ್ 12 ಕ್ವಿಂಟಲ್ ಬಂದ ರೇಟನು ಚಲೋ ಅದ. ಈ ರೇಟ್ ಯಾವಾಗ ನೋಡಿದ್ದಿಲ್ಲ? ಈ ರೇಟ್ ಯಾವಾಗ ಸಿಕ್ಕಿಲ್ಲ ಸರ್. ಈ ರೇಟ್ ಯಾವಾಗ ನಮಗೆ ಬಂದಿಲ್ಲ, ನಾವು ನೋಡೇ ಇಲ್ಲ. ಅದೇ 2,000 3,000 ಲಾಸ್ಟ್ ಕೊಟ್ಟಿವಿ. ಅಷ್ಟು ಅಂದ್ರೆ ಮಿನಿಮಮ್ ಅಂದ್ರೆ ಆರ ಒಳಗೆ ಕೊಟ್ಟಿವಿ. ಈ ಸಲ ಹೆಂಗ್ ಸಿಕ್ತು? ಈ ಸಲ ಸರ್ ಮತ್ತೆ ಏನು ದೇವ್ರ ಕಡೆಯಿಂದ ದೈವ ಯಾಕೆ ಕಡಿದ್ದಿಲ್ಲ ಕಡಿಲ್ಲ ನಮಗೆ. ಈ ಸಲ ಸರ್ ಮೊನ್ನೆ 13 ಕೊಟ್ಟಿವಿ ನೋಡ್ರಿ. 5 ಎಕರೆದಾಗ ಎಷ್ಟು ಇಳುವರಿ ಬಂತು ಹತ್ತಿ? 5 ಎಕರೆದಾಗ ಸರ್ 170 ಕ್ವಿಂಟಲ್ ಆಯ್ತು. ಚಲೋ ಬೆಳೆದಿರಿ. ಚಲೋ ಸರ್. ಅಂದ್ರೆ ನೀರಾವರಿ ಹತ್ತಿ ಇತ್ತ? ನೀರಾವರಿ ಆಯ್ತು. ನೀರಾವರಿ 5 ಎಕರೆ ಭೂಮಿ ನೀರಾವರಿ ನೀರು ಬಿಡ್ತೀರಿ ಸರ್. ಅಂದ್ರೆ ನಿಮ್ದೇನು ಭೂಮಿ ಏನು ಎರಿದ ಏನು ಮಸರಿ? ಎರಿ ಎರಿ ಭೂಮಿ ಚಲೋ ಬೀಜ ಹಾಕ್ತಿವಿ ನೀರು ಬಿಟ್ಟಿವಪ್ಪ ಅಂತಂದ್ರೆ ಮತ್ತೆ ಚಲೋ ಇಳುವರಿ ಬರ್ತದ? ಇಳುವರಿ ಇಳುವರಿ ಏನು ಬಂದೋಬಸ್ತು ಅಂದ್ರೆ ಮಾಡಿ ಹಂಗ ನಾವು ಬದುಕ್ ಮಾಡಿದಂಗ ಗೊಬ್ಬರ ಹಾಕಿದಂಗ ಆಯ್ತು ನೋಡ್ರಿ. ಈ ಸಲ ಎಷ್ಟು ಇಟ್ರಿ ಹತ್ತಿ? ಈ ಸಲ 10 ಎಕರೆ ಓಟ್ ಇಟ್ಟಿ ನೋಡ್ರಿ. ಮತ್ತೆ ಹೋದ ಸಲ 5 ಎಕರೆ ಚಲೋ ರೇಟ್ ಬಂತು ಅದ್ರ ಲಾಭ ನೋಡಿ ಮತ್ತೆ ಮತ್ತೆ 10 ಎಕರೆ ಹಾಕ್ಬಿಟ್ರಿ? 10 ಎಕರೆ ಹಾಕಿ ನೋಡ್ರಿ. ಮತ್ತೆ ಹೊಟ್ಟಿಗೆ ಜೋಳ ಹೆಂಗ್ ಮಾಡ್ತೀರಿ? ಜೋಳ ರೀ ಸರ್ 1 ಎಕರೆ ಐತ್ರಿ ಉಳಿಸಿವಿ. ಅದ ನೀರಾವರಿಗೆ ಮತ್ತೆ ಈಗ ಗದ್ದೆ ಹಚ್ಬೇಕಂತ ಮಾಡಿದ್ರಿ ಜೋಳಕ್ಕ ಬಿಟ್ಕೊಂಡ್ಬಿಟ್ಟಿನಿ. ಈಗ ಹತ್ತಿ ಬೀಜ ಊರಿ ಎಷ್ಟು ದಿವಸ ಆತು? ಇವತ್ತಿಗೆ 15 ದಿನ ಆಯ್ತು ನೋಡ್ರಿ ಸರ್. ಚಲೋ ಈಗ ಎಡಿ ಹೊಡ್ಯಾಕ್ ಬಂದದ? ಎಡಿ ಹೊಡೆದು ಬಿಟ್ಟಿವಿ. ಎಡಿ ಹೊಡೆದು ಒಂದ್ಸತಿ ಕಳೆ ಅಂತ ತೆಗ್ದು ಕಳೆನೂ ತೆಗೆದ್ರಿ? ಗೊಬ್ಬರ ಗಿಬ್ಬರ ಹಾಕಿರಿ? ಇಲ್ಲ ರೀ ಗೊಬ್ಬರ ಹಾಕಿಲ್ಲ, ಹಾಕ್ಬೇಕು ಈಗ ಮಳೆ ಬಂದ್ರೆ ಹಾಕ್ಬೇಕು. ಈಗ ಅಮರೇಶ್ ಅವ್ರಿಗೆ 10 ಎಕರೆ ಭೂಮಿಗೆ ಎಷ್ಟು ಬೀಜ ಹೋಗಿತ್ತು ನಿಮ್ದು ಕಾಳು? 34 ಪಾಯಿಂಟ್ ನೋಡ್ರಿ. ಭಾಳ ಆತಲ್ಲ? ಭಾಳ ಆಯ್ತ್ರಿ. ಈಗ ಮತ್ತೆ ಹೆಣ್ಮಕ್ಳು ಇಟ್ಟು ಬಿಟ್ಟಾರ್ರಿ. ಈಗ ಎಕರೆ 1 ಪ್ಯಾಕೆಟ್ ಇಡ್ಬೇಕಂತ ಹೇಳ್ತಾರೆ? ಎಕರೆ 1 ಪ್ಯಾಕೆಟ್ ಹೋಗ್ರಿ. ಮೂರು ಹೋಗ್ಯಾವ್ರಿ. ಹೋಗ್ತಾವ್ರಿ ಹೊಲಗಳು ಇದ್ದಿದ್ದು ಹೇಳಕ್ಕೇನು. ನಮ್ಗೆ ಸ್ವಲ್ಪ ಸವಳ ಭೂಮಿ ಹೋಗೋ ಸಲಗಿ ಸ್ವಲ್ಪ ತುಂಬ ಇಟ್ಟಿವ್ರಿ. ಚೋಟಿಗೆ ಒಂದು ಇಟ್ಟಿವಿ ನೋಡ್ರಿ. ಈಗ ವಿಜ್ಞಾನಿಗಳನ್ನ ಹೇಳ್ತಾರೆ, ಕೃಷಿ ಅಧಿಕಾರಿಗಳನ್ನ ಹೇಳ್ತಾರೆ, ಎಕರೆಗೆ 1 ಪ್ಯಾಕೆಟ್ ಇಡ್ರಿ ಅಂತ ಹೇಳ್ತಾರೆ. ಆಗ ಗಾಳಿ ಆಡ್ಬೇಕು, ಬೆಳಕಾಡ್ಬೇಕು, ಅಂತರ್ ಬೇಸಾಯ ಮಾಡಕ್ ಬೇಸಿತ್ತು ಅಂದ್ರೆ ಹಂಗಾತಿರ್ಬೇಕು ಅಂತ ಹೇಳ್ತಾರೆ. ಇಲ್ಲ ಸರ್, ಅದ್ ನಾವೇನು ಇಡ್ತೀವ್ರಿ, ಅದು ಒಂದು ಎಕರೆಗೆ 1 ಪ್ಯಾಕೆಟ್ ಇಟ್ಟರೆ ನಮ್ಗೆ ಏನು ಉಳಿಯ ಬರಲ್ರಿ. ಎಕರೆಗೆ 1 ಪ್ಯಾಕೆಟ್ ಇಟ್ಟರೆ ಅಲ್ಲಿಂದ ಇಟ್ಕೊಂಡು ಹೋಗ್ತಾರೆ. ಫೀಟಿಗೆ 2 ಫೀಟಿಗೆ ಒಂದು ಇಡ್ಬೇಕು? ಫೀಟಿಗೆ 2 ಫೀಟಿಗೆ ಅಂದ್ರೆ ನಮ್ಮ ಭೂಮಿ ಬರಲ್ರಿ. ಅವು ನಮ್ಮ ಭೂಮಿ ಬೇರೆ, ಈ ಭೂಮಿ ಬೇರೆ. ಈಗ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟಾಗತ್ತೆ ನಿಮ್ಮ ಅಂದಾಜಿನ ಪ್ರಕಾರ? ಸಾಲಿನ ಸಾಲ ರೀ ಏನ ಚೋಟು ಬೀಜದಿಂದ ಬೀಜಕ್ಕೆ ಬೀಜ ಬೀಜಕ್ಕೆ ಸಾಲಿನ ಸಾಲಿಗೆ ಸಾಲಿನ ಸಾಲಕ್ಕನ ಸ್ವಲ್ಪ ಹೆಜ್ಜೆಗೆ ಹಾಕ್ಯಂತಾರೆ. ನಮ್ಮ ಹೆಜ್ಜೆ ನಾವು ಹೆಂಗ್ ಬಗ್ಗೆ ಹೋಗ್ತೀವಿ ರೀ ಹಂಗೆ ಹಾಕ್ಯಂತ. ನಮ್ಮ ಒಂದು ಹೆಜ್ಜೆಗೊಂದು ನಿಮ್ಮ ಹೆಜ್ಜೆಗೊಂದ ರೀ ನಮ್ಮ ಹೆಜ್ಜೆ ಅವ್ರ ಹೆಣ್ಮಕ್ಳು ಇಡೋ ಹೆಜ್ಜೆಗೆ ಹೆಜ್ಜೆಗೊಂದು ಹಾಕಿ. ಅಲ್ಲ ಅಮರೇಶ್ ಅವರೇ, ಮತ್ತೆ ಈಗ ಹತ್ತಿ ಹಾಕಿದ್ರಿ, ಗೊಬ್ಬರ ಹೆಂಗ್ ಹಾಕಿ? ಗೊಬ್ಬರ ನೋಡ್ರಿ ಸರ್, 3 ಬೇಲ್ ಗೊಬ್ಬರ ಹಾಕಿ ಅದೇ ಬೇರೆ ಬಿಚ್ಚಿ ಬಿಡ್ತೀವ್ರಿ. 3 ಟೈಮ್ ಬಿಚ್ಕೊಂಡ್ಬಿಡ್ತು. ಮಳೆ ಬಂತಂದ್ರೆ ಎಕರೆಗೆ 2 ಕ್ವಿಂಟಲ್ ರೀ. ಎಕರೆಗೆ 2 ಕ್ವಿಂಟಲ್ ಒಮ್ಮೆ ಒಮ್ಮೆ 2 ಕ್ವಿಂಟಲ್ ಬಿಚ್ಚಿಬಿಡ್ತು ಅಂದ್ರೆ 3 ಪಾಲ ಕೊಡ್ತೀರಿ? ನೀವು 3 ಪಾಲ ಹಾಕ್ತೀರಿ ನಮಗೆ. ಮತ್ತೆ ಮಳೆ ಬಂದ್ರೆ 3 ಪಾಲ, ನೀರು ಬಿಟ್ರೂ ಮತ್ತೆ ಜಾಸ್ತಿ ಹಾಕ್ಯಂತೀರಿ. ಈಗ ಅಮರೇಶ್ ಅವ್ರಿಗೆ ಮಳೆ ಬಿದ್ದಿದ್ದು ಚಲೋನಾ ಅಥವಾ ನಾವು ನೀರು ಹರಿ ನೀರು ಬಿಡ್ತೀವಲ್ಲ ಇಳುವರಿ ಅದು ಹೆಂಗ? ಮಳೆ ಬಿದ್ದಿದ್ದು ಚಲೋ ರೀ, ಹರಿ ನೀರ್ದು ಅದಕ್ಕೆ ಬರ್ತದೆ. ಸುಮ್ಮನೆ ಬಂಡೆ ಮೇಲೆ ಹಾರ್ಕೊಂಡು ಹೋಗ್ತಾರೆ ಇದು. ಹಾಗಂದ್ ಭೂಮಿ ಇಳಿದದ್ದು ರಸ ಇಳಿತದೆ, ಅದಕ್ಕೆ ರೋಗ ಇರಕಲ್ಲ. ನಮಗೇನೋ ಒಂದು ಸ್ವಲ್ಪ ಎಣ್ಣೆನೂ ಕಡಿಮೆ ಆಗ್ತದೆ. ಈಗ ಬರೀ ನೀರು ಬಿಟ್ಕೊಂತ ಹೋದ್ರೆ ನಾವು ಎಣ್ಣೆ ಜಾಸ್ತಿ ಇಡ್ತು, ಅದು ಭೂಮಿಗೆ ಸತ್ವನ ಆಗಲ್ಲ, ಅದು ರೋಗನೂ ಕಂಟ್ರೋಲ್ ಆಗಲ್ರಿ. ಮಸಾಲೆ ಹೊಡೆಯೋದು? ಮಸಾಲೆ ನೋಡ್ರಿ, ಏನು ನಮಗೆ ಮನುಷ್ಯಗೆ ಏನು ಬರ್ತದೆ ಯಾವಾಗ ಫಸ್ಟ್ ಇರ್ತದೆ ಅದು ಹೊಡಿತು. ಯಾರನ್ನ ಕೇಳ್ತೀರಿ ಮಸಾಲೆ ಹೊಡೆತ್ನಾಗ? ಸರ್ ನಿಮ್ಮಂಥವ್ರು ಬಂದಿರ್ತಾರಲ್ರಿ ಅವರು, ಅಂಥವ್ರನ್ನ ಕೇಳೇ ನಾವು ಹೊಡಿತೀವಿ ನೋಡ್ರಿ. ಹೊಲಗಳಿಗೆ ಕರೆಯಕ್ಕೆ ಹಾಸ್ತಿರು ಅವ್ರು, ಅವ್ರು ಬಂದು ನಮ್ಗೆ ಹೇಳ್ತಾರೆ. ವಾರಕ್ಕೆ ಒಂದ್ಸಲ 15 ಎಣ್ಣೆ ಹೊಡಿಯಬೇಕು? ವಾರಕ್ಕೆ ಒಂದ್ಸತಿ ರೀ. 15 ದಿನ ಇಲ್ರಿ, 15 ದಿನ ಅಂದ್ರೆ ಟೈಮ್ ಭಾಳ ಆಯ್ತು, ವಾರಕ್ಕೆ ಒಂದ್ಸತಿ. ಈಗ ಅಮರೇಶ್ ಅವರ ಎಷ್ಟು ವರ್ಷದ ಒಕ್ಕಲ್ತನದ ಅನುಭವ ಐತಿ ನಿಮ್ಗೆ? ಸರ್ ಈಗ ನಾನು ಕೈಗೆ ಬಂದಾಗಲಿದ್ದು ನೋಡ್ರಿ ಸರ್, ನನಗೆ 12-13 ವರ್ಷ ಆಯ್ತು. ನಿಮ್ಮ ತಂದೆಯವ್ರು ಮಾಡ್ತಿದ್ರು? ನಮ್ಮ ತಂದೆಯವರು ಮಾಡ್ತಾರೆ, ಅಣ್ಣವರನ್ನು ಮಾಡ್ಯಾರಿ. ಈಗ ನಾವು ಬೇರೆ ಆದಲ್ಲಿದ್ದ ಯಾರ ಭೂಮಿ ಅವ್ರು ಮಾಡ್ರಿ. ಈಗ ನಿಮ್ಮ ಕೈ ಮೇಲೆ ಒಕ್ಕಲ್ತನ ಬಂದ್ಮೇಲೆ ಏನಾರ ಒಂದು ಸುಧಾರಣೆ ಮಾಡಿರೇನು? ಸರ್ ಏನು ಮಾಡಿಲ್ಲ ನೋಡ್ರಿ, ಇನ್ನು ಸಿಕ್ಕಿಲ್ಲ. ಮೊನ್ನೆ ಸಿಕ್ಕದ ಬೆಳೆ, ಸಾಲ ಸಮದ ಕಟ್ಕೊಂಡು ಮನೆ ಪನೆ ಕಟ್ಟಿದ್ವಿ, ಎಲ್ಲ ಸಾಲ ವರವಾಗಿ ಆರಾಮಿದ್ವಿ. ಮತ್ತೆ ನೀವೇನು ಒಕ್ಕಲ್ತನದ ಜೊತೆಗೆ ಏನು ಸಾಲಿಗೆ ಓದ್ಲಿಲ್ಲ? ಸಾಲಿ ಏನು ಓದಿಲ್ರಿ. ಅಪೂಟ ಏನಿಲ್ಲ? ಯಾವ ಓದಿವ್ರಿ? ಅವಾಗ ರಾತ್ರಿ ಸಾಲಿ ಓದ್ತಿದ್ರಿ, ಅದೇ 7ನೇ ಕ್ಲಾಸ್ ಓದಿ ನೋಡ್ರಿ. ಅಂದ್ರೆ ನಿಮ್ಮ ಹೆಸರು ನಿಮಗೆ ಬರಕ್ ಬರ್ತದೆ? ನಮ್ಮ ಹೆಸರು ನನಗೆ ಬರ್ತೀರಿ, ಎಲ್ಲರ ಹೆಸರು ಬರ್ತದೆ. ಎಲ್ಲಿ ಹೋದ್ರೂ ಸೈನ್ ಮಾಡ್ತಾರೆ. ಅಂದ್ರೆ ಬೋರ್ಡ್ ಗಿರ್ಡ್ ಬಸ್ ಇಂದ ಎಲ್ಲ ತಿಳಿತೀವಿ. 7ನೇ ಕ್ಲಾಸ್ ಸೈನ್ ಮಾಡಕ್ ಬರ್ತದೆ, ಸೈನ್ ಮಾಡ್ಕೇತಿ. ಜೊತೆಗೆ ಆರ್ ಎಸ್ ಕೆಗೆ ಬಂದಿರಲ್ಲ, ರೈತ ಸಂಪರ್ಕ ಕೇಂದ್ರ ಮಲ್ಲಟಕ್ಕೆ ಬಂದಿರಿ, ಏನ್ ತಗೊಂಡ್ರಿ ಇವತ್ತು? ಇವತ್ತು ಕುಂಟೆ ತಗೊಂಡಿ ನೋಡ್ರಿ, ಎತ್ತೊಳದು ಕೆಬಣದ ಕುಂಟೆ. ಕೆಬಣದ ಕುಂಟೆ ತಗೊಂಡಿ ನೋಡ್ರಿ. ಹೆಂಗ್ ಚಲೋ ಐತ್ರಿ ಕೆಬಣದ ಕುಂಟೆ? ಚಲೋ ರೀ. ಇದು ಕುಂಟಿಗೆ ಯಾವ ಹೇಳ್ಬಾಡ್ರಿ, ನಮ್ಗೆ ಎಲ್ಲ ಒಟ್ಟು ನಮಗೆ ಏನು ಬೇಕಾದ ಅದ್ರಲ್ಲೇ ಸಾಲ ಬಿಟ್ಟೋಗ್ರಿ ನಾವು. ಅಂದ್ರೆ ಈಗ ಹತ್ತಿ ಕಾಳು ಸಾಲ? ಹತ್ತಿ ಕಾಳು ಸಾಲ ಅದ್ರಲ್ಲೇ ಬಿಟ್ಟೋಗ. ನಡ್ಬರ್ಕ ಕುಂಟಿ ಇದು ಕಸಕ್ನು ಕೂಡ ಹೊಡಿಯೋ? ಹೊಡಿಯಕ್ಕೂ ಬರ್ತದೆ, ಹತ್ತಿ ಮಾಡ್ಕೊಳಕ್ಕೆ ಬರ್ತದೆ. ಅಡ್ಜಸ್ಟ್ಮೆಂಟ್ ಐತೆ? ಅಡ್ಜಸ್ಟ್ಮೆಂಟ್ ನಮಗೆ ತುಂಬ ಹೋಗ್ಬೇಕು ಹೊಲ ಅಂದ್ರೆ ತುಂಬ ಮಾಡ್ಕೋಬೋದ್ರಿ. ಎತ್ತಬೇಕು ಅದಕ್ಕೆ? ಎತ್ತಬೇಕ್ರಿ, ಎತ್ತಬೇಕು. ಈಗ ನಮ್ಮದು ಇತ್ತಲ್ಲ ಕಟ್ಟಿಗೆದ ಕುಂಟಿ, ಮತ್ತೆ ಇದಕ್ಕೆ ಏನು ಫರ್ಕ್ ರೀ? ಅದಕ್ಕೆ ಇದಕ್ಕೆ ವ್ಯತ್ಯಾಸ? ಅದಕ್ಕೆ ಏನು ಫರ್ಕ್ ರೀ? ಈಗ ಮತ್ತೆ ಈಗ ಕೆತ್ಸೋದಿಲ್ಲ, ಇದು ಒಂದೇ ಬೇರೆ ತಗೊಂಡು ಒಂದು 4-5 ವರ್ಷ ಬಿದ್ದಿರ್ತಾರೆ. ಬಿದ್ದಿರ್ತದೆ ಹಗುರ ಇದು? ಹಗುರ. ಆದ್ರೆ ಅದು ಮುರಿದಪ್ಪ ಅಂದ್ರೆ ಮನೆಗೆ ವಾಪಸ್ ತರ್ಬೇಕು, ಮನೆಗೆ ವಾಪಸ್ ಬಂದ್ಬಿಡ್ಬೇಕು. ಕೆಲಸ ನಿಂತು ಬಿಡ್ತದೆ, ನಿಂತು ಹೋಗ್ಬಿಡ್ತದೆ. ಇದು ಒಂದೆರಡು ಮಳಿ ತಗೊಂಡು ಹೋದ್ವಪ್ಪ ಅಂತಂದ್ರೆ ಮತ್ತೆ ಜೇಬ್ನಾಗ ಹಾಕೊಂಡು ಹೋದ್ರೆ ಕೆಲಸ ಆಗ್ತದೆ? ಕೆಲಸ ಆದ ಒಡ ಕೈಯಾಗಿರಬೇಕು, ಅದನ್ನ ಕಟ್ಟಿಗೆ ತಗೊಂಡೋಗ್ಬೇಕು, ಬಾಚಿ ತಗೊಂಡೋಗ್ಬೇಕು, ಕೆತ್ತಬೇಕು, ಹಾಕಬೇಕು, ಎಲ್ಲ ಕೊಡ್ಲೆ ಪಡ್ಲೆ. ಎಲ್ಲಿರೋದು ಕಟ್ಟಿಗೆ ಸಿಗಲ್ಲ ನಮಗ, ಅದು ಒಟ್ಟ ಗಳೆ ಮುಗ್ಗಡಿ ನೋಡಿ ನಮಗೆ. ಹ್ಮ್, ನಾವು ಹೊಡಿಬೇಕಪ್ಪ ಮತ್ತೆ ಮಳೆ ಬರ್ತಂದ್ರೆ ಅದು ಮುರಿತಪ್ಪ ಅಂದ್ರೆ ಮನೆ ಬಂದ್ಬಿಡ. ಹೆಂಗ್ರಿ ರೇಟ್ ಎಷ್ಟಿತ್ತು ಇದಕ್ಕೆ? ರೇಟ್ ಸರ್ 2,500 ಕೊಟ್ಟಾರ ನೋಡ್ರಿ. 2,000 ಕೊಟ್ಟರು ನೋಡಿ ಬ್ಯಾನ್ ಇಲ್ಲ ಬ್ಯಾನ್ ಇನ್ನು ಹೋದ್ರೆ ನಮ್ಗೆ ಕಡಿಮೆ ಇಲ್ಲ. ಎತ್ತುಗಳು ಕೂಡ ಹಗುರಾತ ಎತ್ತುಗಳು ವಜ್ಜಾಗಿಲ್ಲ. ಎದುಳಿಗೆ ಹಗ್ರಿ ಮನೆ ಮನುಷ್ಯರಿಗೇನೋ ಹಗುರ ಧ್ವನಿಕಿರ ಅಲ್ಲ ಅವ ಅಂದ್ರೆ ಧ್ವನಿಕಿರಿ ಅವು. ಹೆಂಗ ಅನ್ಸತ್ರಿ ಅಮರೇಶ್ ಅವ್ರ ಒಕ್ಕಲ್ತನ ನಿಮ್ ಕೈ ಮೇಲೆ ಬಂದು ಒಂದು 11 ವರ್ಷ ಒಕ್ಕಲ್ತನ ಮಾಡಕತ್ತೀರಿ, ಹೆಂಗ ಅನ್ಸಕತ್ತದ? ಚಲೋ ಕಾಣಕಚ್ಚದ ನೋಡಿ. ಬಾಳೆ ನಮ್ಗೆ ಮಳೆ ಬೆಳೆ ಚಲೋ ಆಗ್ಬೇಕು. ಮಳೆ ಬೆಳೆ ನಮಗೆ ಚಲೋ ಆದ್ರೆ ನಾವು ಮತ್ತಿಟ್ಟು ರೈತರು ಖುಷಿ. ಇನ್ನೊಂದು 10 ಎಕರೆ ಎಲ್ಲ ಮಾಡೋದೇನ ಅಂತ ಅನಿಸ್ತದ್ರಿ. ನಡ್ದವ್ ನಿಮ್ ಕಡೆ ಲೀಸ್? ನಡ್ದವ್ರಿ. ಲೀಸ್ ಎಕರೆಗೆ 10,000 ನಡ್ದವ್ರಿ. ಈಗ ಬಿಳಿಜೋಳ ಹಾಕಿದ್ದಲ್ಲ ಹೋದ ಸಲ, ಅದು ಹೆಂಗ ಇಳುವರಿ ಬಂತು? ಅದು 25 ಬಂತ್ರಿ. ಬರೇ ಖಾಲಿ ಮಳೆ ಆಗಲ್ರಿ ಸರ್. ಮಳೆ ಆಗ್ಲಿಲ್ಲ. ಹೌದು, ಬ್ಯಾಸಿಗೆ ಮಳೆ ಹೋಯ್ತು. ಬ್ಯಾಸಿ ಮಳೆ ಹೋಯ್ತು. ಬರೀ 25 ಚೀಲ ಹಾಕಿ. 25 ಚೀಲ ಮಾರಿದೇನು ಬಿಳಿಜೋಳ? ಇಲ್ಲ ಸರ್, ಒಟ್ಟಿ ಒಂದ್ ದಿವಸ ಎತ್ತುಗಳಿಗೆ ಹಾಕ್ತು. ಎತ್ತುಗಳಿಗೆ ಚಲೋ ಹೊತ್ತಂಗೆ ದಂಟ ಆತು. ಎತ್ತುಗಳಿಗೆ ದಂಟ ಮೇವಾಗ್ಯದ, ಎತ್ತುಗಳಿಗೆ ಜೋಳ ಆಗ್ಯ ನೋಡ್ರಿ. ಖುಷಿ ಆಗ್ತ ನೋಡ್ರಿ. ಬಿಳಿಜೋಳ ತಿನ್ನೋದಪ್ಪ ಅಂತ ಹೇಳಿ. ಹ್ಮ್, ಬಿಜೋಳ. ಮತ್ತೇನು ಒಟ್ಟಿಗೆ ಏನೋ ಅಕ್ಕಿ ಜಾಸ್ತಿ ತಿಂತೀರಾ ಏನು ರೊಟ್ಟಿ ಜಾಸ್ತಿ ತಿಂತೀರಿ? ಸರ್ ನಾವು ರೊಟ್ಟಿ ಜಾಸ್ತಿ ರೀ. ರೊಟ್ಟಿ ಜಾಸ್ತಿ. ಮೈಮೂರು ದುಡತ್ನಾಗ ಅಕ್ಕಿ ಕೆಲಸ ಮಾಡಂಗಿಲ್ಲ. ಏ ಅದು ನಡೆಯಲ್ಲ ಸರ್. ಅದೇಟ್ ಹತ್ತಿರ್ತಾರೆ, ಒಂದ್ 2 ರೇಟ್ ತಿಂದ್ರೆ ಚೇತನ ಇರ್ತಾನ್ರಿ. ಈಗ ಅಮರೇಶ್ ಅವ್ರೆ, ಈಗ ಎತ್ತು ನಿಮ್ ಕೈ ಮೇಲೆ ಇತ್ತ ಏನು? ನೀವು ಒಕ್ಕಲ್ತನ ಬಂದ ಮೇಲೆ ತಗೊಂಡ್ರಿ? ನಾನು ಈಗ ನಾನು ಬೇರೆ ಆದಾಗ್ಲಿದ್ದ ನಮ್ಮ ತಾಳಿ ನೋಡ್ರಿ. ಹೆಂಗ್ ಬಿದ್ದವ್ರಿ ಎತ್ತು? 75,000 ಬಿದ್ದವ್ರಿ. ಚಲೋ ಎತ್ತದ? ಚಲೋ ಇದ್ರಿ. ಹೆಂಗ್ ಮೇಯ್ಸ್ತಿರ್ದ? ಚಜ್ಜಿ ಹಾಕ್ತಿವಿ. ಅದು ಎತ್ತಿ ನಾವು ಮೇಯ್ಸ್ದಂಗ ಐತಿ ನೋಡ್ರಿ. ಒಟ್ಟು ಆ ಕಾಳು, ಅದಕ್ಕೆ ಮೇವು ನೀರು ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಎತ್ತ ನನ್ನ ಅಂತ ಎತ್ತ ಅಂತಂದ್ರೆ ಕರೆಕ್ಟ್ ಆಗಿ 4-5 ಗಂಟೆಗೆ ಎದ್ದು ಗಳಯುತ್ತಪ್ಪ ಅಂತ ಎತ್ತು ಮೈ ಸವರಿ ಅದಕ್ಕೆ ನೀರು ಕುಡಿಸಿ ಎಲ್ಲ ಕಾಳ ಕಡೆ ಇಡಬೇಕು. ಹ್ಮ್, 4 ಗಂಟೆಗೆ ಎದ್ರೆ 6 ಗಂಟೆ ಆಗ್ತಾರೆ. ಈಗ ಹತ್ತಿಗ ಚಲೋ ತಿಪ್ಪಿ ಗೊಬ್ಬರ ಹಾಕಿದ್ರೆ ಬೇಸ ಅಂತ ಹೇಳ್ತಾರೆ. ಅದೇ ತಿಪ್ಪಿ ಗೊಬ್ಬರನೇ ಹಾಕಿಸ್ತೀವಿ. ಈಗ ಹಾಕ್ಸಕ್ ಬರಕ್ಲಲ್ರಿ, ಮೊದ್ಲೇ ಉಗಿ ಬಿಡ್ತಾರ ಹಣ್ಣಲ್ಕ. ನಾವು ಎರಡ್ತದವಲ್ಲ ಈಗ ಗೊಬ್ಬರ ಅಷ್ಟು ಸಾಲಂಗಿಲ್ಲ. ಮತ್ತೆ ಗೊಬ್ಬರ ಹೊಡ್ಸಿಂತೀವಿ? ಸರ್ಕಾರ ಗೊಬ್ಬರ ಜಾಸ್ತಿ ಇಲ್ಲರಿ, ನಾವು ತಗೊಂತೀವಿ ತಿಪ್ಪೆಗಳು. ತಿಪ್ಪೆಗಳು ತಗೊಂಡು ಹೊಡ್ಸಿಂತೀವಿ. ಮಾರ್ತಾರ ತಿಪ್ಪೆ ಗೊಬ್ಬರ? ಮಾರ್ತಾರ. ಮಾನ್ಯ ಮಾರ್ತಾರ್ರಿ. ಮಾನ್ಯಲ್ಲಿ ಎಲ್ಲೇ ಕೊಡ್ತಾರ ಅಲ್ಲಿ ಕೇಳ್ಕೊಂಡು ತರ್ತವ್ರಿ. ಮತ್ತೆ ಸರ್ಕಾರದ ಯೋಜನೆಗಳು ಏನು 2,000 ರೂಪಾಯಿ ಮೋದಿ ಹಾಕ್ತಾನಲ್ಲ, ಅದು ಬರ್ತದ? ಬರ್ತದೆ ಸರ್, ಬರ್ತವೆ. 2,000 ರೂಪಾಯಿ ಬಂದವ ನೋಡ್ರಿ. ಈಗ ಒಂದು 2-3 ತಿಂಗಳಾಯ್ತು ನಮ್ಗೆ ಬಂದವ್ರಿ. ಬಂದಿಲ್ಲ ಅನ್ಬಾರ್ದು. ಬಂದಕ್ಕೆ ನಿಮ್ ಗೊಬ್ಬರಕ್ಕೆ ಎಣ್ಣೆಗೆ ಕೂಲಿ ಆಳಿಗೆ ಖರ್ಚಿಗೆ ರೀ ಅನುಕೂಲ ಆಗ್ಯದ? ಒಟ್ಟ ಏನೋ ಒಂದು ತರ ನಡೆಯಕ್ಕೆ ಹಚ್ಚದ ನೋಡ್ರಿ. ಈಗ ರೊಕ್ಕಿಲ್ಲ ಅಂತಂದ್ರೆ ನಾನು ಸ್ವಲ್ಪ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಚೆಕ್ ಮಾಡ್ಕೊಂಬರ ಅಂತ ನೋಡಿ ಹೋಗಿ ಚೆಕ್ ಮಾಡ್ಕೊಂಬಂದ್ರೆ ನೋಡ್ಕೊಂಬಂದನ ಕೂಲಿಯರಿಗೆ ಅಡ್ಜಸ್ಟ್ ಮಾಡಿ ಕೊಟ್ಟಿವ. ಮಕ್ಕಳಷ್ಟು ಜನ ರೀ ಅಮರೇಶ್ ಅವರೇ? ಮಕ್ಕಳು ಇಬ್ಬರು ನೋಡ್ರಿ. ಓದ್ತಾರ ಇಬ್ಬರು ಗಂಡ ಮಕ್ಕಳ? ಏನ್ ಓದ್ತಾರ? ಈಗ ಒಬ್ಬತ್ತು 9 ಓದ್ತಾನ್ರಿ, ಒಬ್ಬತ್ತು 8 ಓದ್ತಾನ್ರಿ. ಏನ್ ಮಕ್ಕಳಿಗೆ ಚಲೋ ಓದ್ಸ್ಬೇಕಂತ? ಚಲೋ ಓದ್ಸ್ಬೇಕಂತ ಐತ್ರಿ. ನಾವು ಓದೋವಲ್ವು, ನನ್ನಿಂದ ಓಡಿ ಬರ್ತಾವ ಗಳಿಗೆ. ಮತ್ತೆ ಸಾಲ ಹೋಗ ಅಂತಂದ್ರೆ ಏನ್ ನಾಳೆ ಬಿಡ್ತಂತ? ನೀವು ರೂಢ ಮಾಡಿರಿ ಹಂಗ. ನಾವು ಅಟ್ಟ ಮನೆಗೆ ಬಿಟ್ಟು ಕಳಿಸಿ ಬರ್ತೀವಿ. ಅಮರೇಶ್ ಅವರ ಚಲೋತ್ನಾಗಿ ಮಾತಾಡಿದ್ರಿ ಕೃಷಿಯಿಂದ. ಹೋದ ಸಲ ನಿಮ್ದು ಹತ್ತಿ ಬೆಳೆ ಚಲೋತ್ನಾಗಿ ರೇಟ್ ಸಿಕ್ಕದ, ಈ ಸಲನು ಕೂಡ ಭಾಳಷ್ಟು ಏರಿಯಾ ಹಾಕಿರಿ, 7 ಎಕರೆ ಹಾಕಿರಿ. ಚಲೋತ್ನಾಗಿ ಬೇಸಾಯ ಮಾಡ್ರಿ, ಚಲೋತ್ನಾಗಿ ದೇಗರಿಕೆ ಮಾಡ್ರಿ. ಈ ಸಲನು ಕೂಡ ನಿಮ್ಗೆ ಚಲೋತ್ನಾಗಿ ರೇಟ್ ಸಿಗಲ್ಲ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅದೇ ರೀತಿಯಾಗಿ ಮಲ್ಲಟ ಗ್ರಾಮದ ಇನ್ನೊಬ್ಬರು ರೈತರು ಶಿವರಾಜ್ ಅಂತ ಹೇಳಿ ಅವರು ನಮ್ಮ ಜೊತೆ ಇದ್ದಾರೆ. ಇದ್ದ ಕೃಷಿ ಭೂಮಿಯನ್ನು ಲೀಸಿಗೆ ಕೊಟ್ಟಿದ್ದಾರೆ, ಜೊತೆಗೆ ತಮ್ಮದೇ ಆದಂಥ ಒಂದು ಸ್ವಂತ ಉದ್ಯೋಗವನ್ನು ಅವರು ಮಾಡಿಕೊಂಡಿದ್ದಾರೆ, ಜೊತೆಗೆ ಒಂದು ಸ್ವವಾಹನವನ್ನು ಅಂತಂದರೆ ಬುಲೂರವನ್ನು ಕೊಂಡುಕೊಂಡು ಅದರಲ್ಲಿ ಮಾಲ್ಗಳನ್ನು ಕಳಿಸೋದಾಗಿರ್ಬೋದು, ತಮ್ಮ ಸ್ವಂತ ಉದ್ಯೋಗವನ್ನು ಅವರು ಮಾಡ್ಕೊಂಡಿದ್ದಾರೆ. ಅವರ ವಿಚಾರಗಳನ್ನು ಹಂಚಿಕೊಳ್ಳೋಣ ಶಿವರಾಜ್ ಅವರಿಂದ. ಶಿವರಾಜ್ ಅವರೇ, ನಿಮ್ಮ ತಂದೆಯವ್ರದ್ದು ಭೂಮಿ ಎಷ್ಟ್ರಿ? ಸರ್, ನಮ್ಮ ತಂದೆಯವ್ರ ಭೂಮಿ 7 ಎಕರೆ. ಆದ್ರೆ 7 ಎಕರೆ ಅಣ್ತಮ್ಮರಷ್ಟು ಜನ ಒಬ್ಬಂದ್ರೆ ಏನೇನು ಹಾಕ್ತಾರ್ರಿ 7 ಎಕರೆದಾಗ? ಸರ್, ತಂದೆಯವರು ಹತ್ತಿ ತೊಗರಿ ಹಾಕ್ತವ್ರಿ. ಈಗ ಸದ್ಯ 7 ಎಕರೆ ಹತ್ತಿ ಇಡಕತ್ತೀವಿ ಸರ್. ಈಗ ನಿಮ್ಮ ಭಾಗದಲ್ಲಿ ಹತ್ತಿ ಜಾಸ್ತಿ ಹಾಕ್ತಾರ ಈ ಸಲ? ಹ್ಞೂ, ಹತ್ತಿ ಜಾಸ್ತಿ ರೀ. ಸರ್, ರೇಟ್ ಬಂದದ ಅಂತೇಳಿ ಈ ಸಲ ಹತ್ತಿ ಜಾಸ್ತಿ ಹಾಕ್ತಾರ? ಅರ್ಧ ಭೂಮಿ ತೊಗರಿ ಹಾಕಿದ್ರೆ, ಅರ್ಧ ಭೂಮಿ ಹತ್ತಿ ಹಾಕಿದ್ರೆ ಸರ್. ಈ ವರ್ಷ ಒಟ್ಟು ಭೂಮಿ ಹತ್ತಿನಿಟ್ಟರು. ಅದು ಹೋದ ಸಲ ರೇಟ್ ಚಲೋ ಸಿಕ್ಕದ ಹತ್ತಿದ್ದು? ರೇಟ್ ಚಲೋ ಸಿಕ್ಕ ಸರ್. ಈಗ ತಾವು ಬುಲೂರೆ ಓಡಿಸ್ತೀವಿ ಅಂತ ಹೇಳಿದ್ರಿ ಕೃಷಿ ಜೊತೆಗೆ, ಏನು ಉದ್ದೇಶ ತಗೊಂಡ್ರಿ ಗಾಡಿ? ಸರ್, ನಮ್ಮ ಕೈಲೆ ಒಕ್ಕಲ್ತನ ಮಾಡೋದಾಗದಲ್ಲ ಸರ್. ನಾವು ಬೇರೆಯವ್ರಿಗೆ ಪಾಲಿಗೆ ಕೊಟ್ಟಿವ್ರಿ ಹೊಲ, ತಲಾಕ್ ಸೌನಾಗಿ ಹೊಲ ಬೆಳೆ ಪಾಲೆ. ಏನು ನಮ್ಗೆ ಮಾಡೋಕ್ಕಾಗಲ್ರಿ, ಬಲ್ಲೋರಿಗೆ ಕೊಟ್ಟಿವ್ರಲ್ರಿ. ಈಗ ಬೆಳೆದಿದ್ದೆಲ್ಲ ತಲಾಕಿಟ್ಟು ಸೌನಾಗಿ ತಗೋ. ಮಾಡೋ ಖರ್ಚುನು ಸಮ, ಬಂದಂಥ ಬೆಳೆಯಲ್ಲೂ ಕೂಡ ಸಮ ಇಟ್ಕೊಂಡು ಎಲ್ಲರೂ ಲೆಕ್ಕಪತ್ರ ಇಟ್ಕೊಂಡು ಲೀಸಿಗೆ ಕೊಟ್ಟಿರಿ. ಹ್ಞೂ ಸರ್. ಈಗ ಗಾಡಿ ಎಷ್ಟು ಬಿತ್ತರಿ ನಿಮ್ದು ಬುಲೂರು? ಸರ್, ಅದು ನಂದು 330,000 ಬಿತ್ತರಿ. ಏನೇನು ಕೆಲಸಕ್ಕೆ ಯೂಸ್ ಮಾಡ್ತೀರಿ ಅದಕ್ಕೆ? ಸರ್, ಲೇವರ್ನ ಹೊಡಿತೀವ್ರಿ. ನಮ್ಮ ಹೊಲಗಳಿಗೆ ಯಾರಾದ್ರೂ ಹೇಳ್ತಾರ್ರಿ, ಶಿವರಾಜ ಲೇವರ್ನ ಕರ್ಕೊಂಬಾ ಅಂತ ಹೇಳ್ತಾರ್ರಿ. 30 ಜನ ಲೇವರ್ನ ಕರ್ಕೊಂಡೋಗಿ ಹೊಲ್ದುಗಳಾಗ್ಬಿಡ್ತಾರೆ. ಕೃಷಿ ಕೆಲಸಕ್ಕ ಈಗ ಕಸ ತೆಗಿಯಕ, ಕಾಳು ಊರಕ, ಅವಕ್ಕ ಲೇಬರ್ ಇಟ್ಕೊಂಡು ಬೇರೆ ಬೇರೆ ಊರಿಗೆ ಹೋಗ್ತೀರಿ? ಹ್ಞೂ ಸರ್. ಹ್ಞೂ, ಎಲ್ಲ ದಿನಗಳು ಸಿಗಲ್ರಿ ಸರ್. ಈಗ ಸದ್ಯ ಕಾಳೂರಕ್ಕ ಕರ್ಕೊಂಡು ಹೋಗ್ತೀವ್ರಿ, ಆ ಕಡೆ ಬೇರೆ ಬೇರೆ ಹಳ್ಳಿಗಳಿಗೆ. ಯಾರು ಮಾಲಕರು ಫೋನ್ ಮಾಡ್ತಾರೆ ನಿಮ್ಗೆ? ಸ್ವಂತ ಲೇಬರ್ಗಳು ಫಿಕ್ಸ್ ಇರ್ತಾರ? ಹೇಗೆ ಫಿಕ್ಸ್ ಸರ್? 30 ಮಂದಿ ಫಿಕ್ಸ್ ಇರ್ತಾರೆ ನಮ್ಮ ಗಾಡಿಗೆ. ಯಾರು ಮಾಲಕರು ಫೋನ್ ಮಾಡಿದ್ಗಳಿಗೆ ಅವ್ರು ಹೊಲ್ಕ ಬಿಡ್ತವ್ರಿ. ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ನಾಗ ಇರ್ತಾರಲ್ಲ ಮಾಲಕರು, ಇಲ್ಲ ಎಲ್ಲಿ ಕೆಲಸ ಐತ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದ? ದಿವಸ ಬೆಳಗ್ಗೆ ಇದ್ರೆ ಒಂದು 5-10 ಫೋನ್ ಬರ್ತಾವ್ರಿ, ನಮ್ಮಲ್ಕ್ ಬಿಡಪ್ಪ ನಿಮ್ಮಲ್ಕ್ ಬಿಡಪ್ಪ ಅಂತಂದು ಒಂದು 5-6 ಫೋನ್ ಮಾಡ್ತಾರ್ರಿ, ಅಡ್ಜಸ್ಟ್ ಮಾಡಿ ಒಂದ್ ಹೊಲಕ್ ಬಿಟ್ಟು ಬರ್ತಾನ. ಎಷ್ಟು ಗಂಟೆಗೆ ಬಿಡ್ತೀರಿ ಲೇಬರ್ಗೆ ಹೊಲ್ದಾಗ? 9 ಗಂಟೆಗೆಲ್ಲ ಬಿಟ್ಟು ಬರ್ತೇವೆ ಸರ್. ಸಾಯಂಕಾಲ ಬಿಡೋದು? ಸಾಯಂಕಾಲ 4:30 ಗಂಟೆ ಸರ್. ದೂರ ಇತ್ತಪ್ಪ ಅಂತಂದ್ರೆ ಒಂದು ಸ್ವಲ್ಪ ಜಲ್ದಿ ಬಿಡ್ತೀರಿ? ಸ್ವಲ್ಪ 1/2 ತಾಸು ಮುಂಚೆ ಬಿಡ್ತೇವೆ ಸರ್. ನಿಮಗೆ ಹೆಂಗೆ ಲೆಕ್ಕ ಗಾಡಿಗೆ? ಒಬ್ಬರಿಗೆ 700 ರೂಪಾಯಿ ಕೊಡ್ತೇವೆ ಸರ್, ಟೋಟಲ್ ಆಗಿ 750 ರೂಪಾಯಿ ಮುಗಿಸ್ತೀವಿ ರೀ. ಒಬ್ಬರಿಗೆ ಒಂದು ಸೀಟ್ಗೆ 50 ರೂಪಾಯಿ ನಾವು ತೊಗೊಂತೀವಿ ರೀ, 700 ರೂಪಾಯಿ ಅಲ್ಲೇವರಿಗೆ ಕೊಡ್ತೇವೆ ರೀ ಸರ್. ಅಂದರೆ ನಿಮಗೆ ಖರ್ಚು? ಖರ್ಚು ಏನಿಲ್ಲ ಸರ್, ಅದ್ರಾಗ ಜೀವನ ಮಾಡ್ಬೇಕು ರೀ. ಎಷ್ಟು ಉಳಿತದ ಒಂದು ಟ್ರಿಪ್ಪಿಗೆ ಒಂದು ದಿನಕ್ಕೆ ಸರ್? ಜನ ಇದ್ದಂಗೆ ಉಳಿತದ್ರ, ಒಬ್ಬರಿಗೆ 50 ರೂಪಾಯಿ ಸರ್. ಎಷ್ಟು ಜನ ಇರ್ತಾರೆ ಅಲ್ಲಿ ಜನದ ಮೇಲೆ, ಒಂದಿನ 15 ಜನ ಆಗ್ತಾರೆ ಒಂದು ಸರ್, ಒಂದು ಬರೀ 10 ಜನ ಆಗ್ತಾರೆ, ಒಂದು ಬರೀ 30 ಜನ ಆಗ್ತಾರೆ, ಹೆಂಗ ಜನ ಇದ್ದಂಗೆ ಉಳಿತೀವಿ ಸರ್. ಮುಖ್ಯವಾಗಿ ನೀವು ಈ ಕೂಲಾಳುಗಳನ್ನ ಹಾಕೊಂಡು ಮಾಡೋದೇ ನಿಮ್ಮ ಬೂಲಿರೋದು ಮುಖ್ಯ ಕೆಲಸ? ಹೌದು ಸರ್, ಹೌದ್ರಿ. ಈ ಮಾಲ್ ಮಟ್ರಿ ಎಲ್ಲ ಏನು ತಗೊಳ್ಳೋದು ಹೋಗೋದು ಇಲ್ಲ? ಇಲ್ಲ ಸರ್, ಅದೇನು ಭಾಳ ಬರಲ್ಲ ಸರ್, ಇದು ಜನಗಳನ್ನ ಕರ್ಕೊಂಡು ಹೋಗೋದು ಹೊಲಕ್ ಬಿಡೋದು ಸರ್, ಅಂಥದ್ದು ಭಾಳ ಬರ್ತಾರೆ. ಹೆಂಗ ಅನಿಸ್ತದ ಒಕ್ಕಲ್ತನ ಮಾಡೋದು ಚಲೋ ಅಂತೀರಾ, ಈಗ ಸ್ವಂತ ಉದ್ಯೋಗ ಮಾಡೋದು ಚಲೋ ಅಂತೀರಾ, ಈಗ ಸ್ವಂತ ಬುಲರ್ ಇಟ್ಕೊಂಡು ಗಾಡಿ ಇಟ್ಕೊಂಡು ಇಂಥದ್ದು ಮಾಡೋದು ಚಲೋ ಅಂತೀರಾ ಹೇಗೆ ಸರ್? ಒಕ್ಕಲ್ತನ ನಾವು ಹುಟ್ಟುತ್ತಲೇ ಕಲ್ತಿಲ್ಲ ಸರ್, ಈಗ ಬುಲರ್ ತಗೊಂಡು ಜೀವನ ಮಾಡೋದು ಸರ್. ನಿಮ್ಮ ತಂದೆಯವ್ರ ಜೊತೆ ಇದ್ರಲ್ಲ ಒಕ್ಕಲ್ತನ, ಅವಾಗ ನೀವು ಕಲೀಲಿಲ್ಲ? ನಾವು ಚಿಕ್ಕವರಿದ್ದೀವಿ ಸರ್, ನಾವು ಕಲ್ತಿಲ್ರ. ಏನ್ ನೋಡಿದ್ರಿ ಒಕ್ಕಲ್ತನ? ಈಗ ತಂದೆಯವ್ರು ಮಾಡ್ತಿರ್ತಾರೆ, ಆಜುಬಾಜು ಹೊಲದವ್ರು ಮಾಡ್ತಿರ್ತಾರೆ, ಏನು ಮಾಹಿತಿ ಇತ್ತಪ್ಪ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಬರಬೇಕು, ವಿಜ್ಞಾನಿಗಳನ್ನ ಫೋನ್ ಮಾಡ್ಕೋಬೇಕು, ಎರಡೆತ್ತಿದ್ವಪ್ಪ ಅಂತಂದ್ರೆ ನಾವು ಯಾಕೆ ಇನ್ನೊಬ್ರಿಗೆ ನಾವು ಯಪ್ಪ ಅನ್ಬೇಕು? ಅದು ಸರಿ ಬಿಡ್ರಿ ಸರ್, ನಾವು PU 2nd ಇಯರ್ ಓದಿವಿ ಸರ್, ಅದು ರೂಢ ಇಲ್ರಿ. ಅದೇ ನೋಡ್ರಿ, ಸಾಲಿ ಸಲೋತ್ನಾಗಿ ಓದ್ಲಿಲ್ಲಪ್ಪ ಅಂತಂದ್ರೆ ಆಕಡೆನೂ ಇಲ್ಲ ಈಕಡೆನೂ ಇಲ್ಲ, ಸ್ವಂತ ಉದ್ಯೋಗನ ಸಮಸ್ಯೆ ಆಗ್ತದೆ. ಅಂತಂದ್ರೆ ಈಗ PU ಓದಿ ನಾವು ಒಕ್ಕಲ್ತನ ಮಾಡಕ್ನು ಆಗೋಲ್ತು, ನಾವು ಮೈಮರ ದುಡಿಯೋಕ್ಕೂ ಆಗೋಲ್ತು. ಹೌದು ಸರ್, ಹಂಗೆ ಆಗಿಬಿಡೋದ್ರಿ. ಮದುವೆ ಆಗ್ಯದ? ಆಗಿದೆ ಸರ್. ಹೆಂಗ್ರಿ ಮತ್ತೆ ನಿಮ್ಮ ಕೈ ಮೇಲೆ ಏನಾದ್ರೂ ಒಕ್ಕಲ್ತನ ಮಾಡ್ಬೇಕು ಅಂತ ಹೇಳಿ ಏನಾರ ವಿಚಾರ ಅದ ಸರ್? ಒಕ್ಕಲ್ತನ ಮಾಡ್ಬೇಕಂಬದಿಲ್ಲ ಸರ್ ನಮ್ಮ ಹತ್ರ ಸರ್, ಅದು ನಮ್ಗೆ ಹೆಂಗ್ ಹುಟ್ಟಿಡ್ಬೇಕಂಬದು ಗೊತ್ತಿಲ್ಲರಿ ನಮ್ಗೆ, ಅದು ಮೇಸದಾಂಗಲ್ರಿ, ನಾವು ಎಲ್ಲ ಒಬ್ರಲ್ರಿ ಸರ್, ಎಕ್ಲಾಡೋದಾಂಗಲ್ರಿ. ಮನೆಗ ಎತ್ತದವ ನಿಮ್ಮ ತಂದೆ ಜೊತೆ? ಇಲ್ಲ ಸರ್, ನಾವು ನಮ್ಮ ತಂದೆಯವ್ರು ತಿರ್ಕೊಂಡಾರ, ನಮ್ಮ ತಾಯಿಯವ್ರು ತಿರ್ಕೊಂಡಾರ ಸರ್, ನಾವು ಒಬ್ರೇ ಇರೋದೇ. ಅದಕ್ಕೆ ಎಲ್ಲ ಎಲ್ಲಿ ಒತ್ತಡಪ್ಪ ಮಾಡೋದು ಬೇಡ, ಲೀಸಿ ಕೊಟ್ಬಿಟ್ಟು ನಮ್ಮ ಉದ್ಯೋಗ ನಾವು ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಬೀಳ್ತದ ಮಾಲ್ ಅಂತ ನಿಮ್ಮ ವಿಚಾರ? ಹೌದು ಸರ್, ಹೌದು. ಒಳ್ಳೆಯದು ಶಿವರಾಜ್ ಅವರೇ, ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಒಟ್ಟಿನಲ್ಲಿ ಭೂಮಿ ಕೆಲವೊಬ್ರು ಇರೋಲ್ಲ ಅಂತ ಹೇಳ್ಬಿಟ್ಟು ಕೊರಗಿದೆ. ನೋಡಪ್ಪ ಸರ್, ನಮಗೆ ಭೂಮಿನೇ ಇಲ್ಲ, ನಾವು ಬೇರೆಯವ್ರದ್ದು ಲೀಸ್ ತಗೊಂಡು ಮಾಡಾಕತ್ತೀವಿ, ಬೆಂಗಳೂರು ಹೋಗಾಕತ್ತೀವಿ, ಮಂಗಳೂರು ಹೋಗಾಕತ್ತೀವಿ ಅಂತ ಹೇಳಿ ವಿಚಾರ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಏನಾಗತ್ತಂತಂದ್ರೆ ಈಗ ಒಬ್ಬರೇ ಇರ್ತೀರಿ, ಮಾಡೋದು ಸಮಸ್ಯೆ ಇರ್ತದೆ, ಆ ಒಕ್ಕಲ್ತನದ ಒಂದು ವಿಚಾರ ನಿಮಗೆ ಗೊತ್ತಿರೋದಿಲ್ಲ. ಒಂದು ಕಡೆ ಭೂಮಿ ಇದ್ದವ್ರದ್ದು ಒಂದು ಸಮಸ್ಯೆ, ಭೂಮಿ ಇರಲಾರ್ದು ಒಂದು ಸಮಸ್ಯೆ, ಆದ್ರೂ ಕೂಡ ಕೃಷಿಯನ್ನು ಬೀಳ್ಬಿಡ್ಬಿಡ್ರಿ, ಇನ್ನೊಬ್ಬರಿಗೆ ಲೀಸಿಗಾರ ಕೊಡ್ರಿ, ಅನಂತರ ಅದ್ರ ಆಸಕ್ತಿ ಬೆಳೆಸ್ಕೊಳ್ರಿ. ನಮ್ಮಂಥ ಯುವಕರು ಕೃಷಿ ಕಡೆ ಬಂತಪ್ಪ ಅಂತಂದರೆ ಚೆನ್ನತ್ನಾಗಿ ಮಳೆ ಬೆಳೆ ಇದ್ರೂ ಕೂಡ ಏನೋ ಒಂದು ಲಾಸ್ ಇರ್ತದೆ, ಲಾಭ ಇರ್ತದೆ, ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ಒಂದು ಸ್ವಂತ ಉದ್ಯಮವನ್ನು ಕೂಡ ಮಾಡ್ಕೊಂಡಿದ್ದೀರಿ, ಜೊತೆಗೆ ಸ್ವಂತ ಭೂಮಿನೂ ಕೂಡ ಇದೆ. ಮುಂಬರುವ ದಿನಗಳಲ್ಲಿ ಚೆನ್ನತ್ನಾಗಿ ಒಕ್ಕಲ್ತನ ಮಾಡಿರಿ, ಚಲೋತ್ನಾಗಿ ಮಳೆ ಬೆಳೆ ಬರಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಶಿವರಾಜ್ ಅವರು ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಸಿರುವಾರ ಮಲಟ ಗ್ರಾಮದ ಅಂಬರೀಶ್ ಮತ್ತು ಶಿವರಾಜ್ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಜಿಲ್ಲೆಯ ರೈತ ಬಾಂಧವರೇ ಗಮನಿಸಿ,

ಚಿನ್ನದ ಗೂಡಿನ, ತೊಗರಿಯ ಬೀಡಿನ, ಅನ್ನದ ಕಣಜದ ಹೆಮ್ಮೆಯ ನಾಡಿನ ರೈತರ ಸೇವೆಗೆ ಸದಾ ಸಿದ್ಧ. ಕೃಷಿ ಮತ್ತು ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ಟೋಲ್ ಫ್ರೀ ಸಂಖ್ಯೆ 1-800-425-0470ಗೆ ಸಂಪರ್ಕಿಸಿ. ನಮಸ್ಕಾರ ಡಾಕ್ಟರ್ ಉಮೇಶ್ ಹಿರೇಮಠ ಅವರೇ. ನಮಸ್ತೆ ಸರ್. ಹೇಳಿ, ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ, ವಿಶೇಷವಾಗಿ ಬೀಜ ಘಟಕದ ವತಿಯಿಂದ, ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಏನಿದು ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕಾರ್ಯಕ್ರಮ, ಯಾವಾಗಿಂದ ಪ್ರಾರಂಭವಾಯಿತು ಮತ್ತು ಉದ್ದೇಶಗಳು ಏನು ಹೇಳಿ? ನಮ್ಮ ಕರ್ನಾಟಕದಲ್ಲಿ ಕೃಷಿಗೆ ಸಂಬಂಧಿತ ವಿಶ್ವವಿದ್ಯಾಲಯ ಅಂದರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಏರ್ಪಟ್ಟು 2009 ಸ್ಥಾಪನೆಯಾಯಿತು. 2009 ಸ್ಥಾಪನೆಯಾದಾಗಿನಿಂದ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದ ರೈತರ ವಿವಿಧ ಸಮಸ್ಯೆಗಳಿಗೆ ಕಾರ್ಯವನ್ನು ಮಾಡುತ್ತಾ ಕೃಷಿಗೆ ಸಂಬಂಧಿತ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಅದರಲ್ಲಿ ಈಗ ಶಿಕ್ಷಣ ಅಂತ ತೆಗೆದುಕೊಂಡ್ರೆ ನಮ್ಮ BSc ಅಗ್ರಿಕಲ್ಚರ್ ಮತ್ತು MSc ಅಗ್ರಿಕಲ್ಚರ್ ಮತ್ತು PhD ಪದವಿಗಳನ್ನು ವಿಶ್ವವಿದ್ಯಾಲಯದ ಒಂದು 3-4 ಆವರಣದಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ವಿಸ್ತರಣೆಗೆ ಬಂದರೆ ಏನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಆಗಿರುತ್ತೆ, ಆ ಸಂಶೋಧನೆ ರೈತರಿಗೆ ತಲುಪಿಸುವಂತಹ ಕಾರ್ಯಕ್ರಮ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಸ್ತರಣಾ ಕೇಂದ್ರ ಮುಖಾಂತರ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಮತ್ತು ಇನ್ನೊಂದು ಪ್ರಮುಖವಾದ ಇನ್ನೊಂದು ಧ್ಯೇಯ ಅಂತ ಏನ್ ಹೇಳ್ಬೇಕಂದ್ರೆ ಸಂಶೋಧನೆ, ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವುದು, ರೋಗಗಳ ನಿರ್ವಹಣೆ, ಕೀಟಗಳ ನಿರ್ವಹಣೆ, ಮಣ್ಣಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ, ಅದೇ ರೀತಿ ಹಲವಾರು ವಿಷಯಗಳನ್ನು ಸಂಶೋಧನೆ ಮಾಡಿ ರೈತರಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯವು ಕಳೆದ 1-12 ವರ್ಷಗಳಿಂದ ಮಾಡ್ತಾ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ತಳಿಗಳ ಒಂದು ಅಭಿವೃದ್ಧಿಗೆ ಬಂತಂದರೆ ತೊಗರಿಯಲ್ಲಿ TS3R ಮೆಗಾ ವೆರೈಟಿ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದಲ್ಲಿ 70% ಏನು ತೊಗರಿ ಬೆಳೀತಾರೆ, ಆ ತೊಗರಿ ಬೆಳೆಯುವ ಪ್ರದೇಶ ನಮ್ಮ ಈ ತಳಿ. ನಮ್ಮ ಒಂದು ಹೆಮ್ಮೆಯ ವಿಷಯ, TS3R ತಳಿ 70% ಒಂದು ಕ್ಷೇತ್ರವನ್ನು ಆವರಿಸಿಕೊಂಡಿದೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ತಳಿಗಳು ಅಂತಂದರೆ GRG 152, GRG 811 ಈ ತಳಿಗಳನ್ನು ತೊಗರಿ ಬೆಳೆಯಲ್ಲಿ ಅಭಿವೃದ್ಧಿಪಡಿಸಿದ್ದೀವಿ. ಅದೇ ರೀತಿಯಾಗಿ ಹೆಸರುಗೂ ಬಂದರೆ BGS 9 ಅಂತ, ಮಿಂಚ್ ಹೆಸರು ಅಂತ ಏನು ಹೇಳ್ತೇವೆ, ಇದು ಮಳೆಯಲ್ಲೂ ಕೂಡ ಯಾವುದೇ ರೀತಿಯಿಂದ ಹಾನಿಯಾಗೋದಿಲ್ಲ. ಅದೇ ರೀತಿಯಾಗಿ ಕಳೆದ 1 ಇನ್ನೊಂದು 2 ಹೊಸ ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ, TRCM 147 ಮತ್ತು TRCR 122 ಅಂತೇಳಿ. ಇದು ಕೂಡ ಒಂದು ಏನು ಮುಂದಿನ ಒಂದು ವರ್ಷದಲ್ಲಿ ರೈತರಿಗೆ ಸಿಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಕಡಲೆಗೆ ಅಂತ ಬಂದರೆ ಸೂಪರ್ ಅಣ್ಣಿಗೇರಿ 1 ಅಂತ, ಮೊದಲು ರೈತರೆಲ್ಲ ಅಣ್ಣಿಗೇರಿ ಅಂತ ತಳಿಗಳನ್ನು ಹಾಕ್ತಾ ಇದ್ರು. ಆ ತಳಿ ಏನು ಸ್ವಲ್ಪ ನೆಟೆರೋಗ ಬರುವಂತ ಒಂದು ಲಕ್ಷಣಗಳು ಬಹಳ ಕಾಣ್ತಾ ಇದ್ವು. ಅದೇ ರೀತಿ ಈ ಒಂದು ಹೊಸ ತಳಿ ಸೂಪರ್ ಅಣ್ಣಿಗೇರಿ, ನೀವು ನೆಟೆರೋಗ ವಿಲ್ಟ್ ಅಂತ ಏನು ಹೇಳ್ತೀವಿ, ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ ಈ ತಳಿಗಿದೆ ಕಡಲೆಯಲ್ಲಿ. ಇನ್ನು ಶೇಂಗಾಗೆ ಬಂತಂದ್ರೆ KDG 128 ಅಂತೇಳಿ, ಅದು ಕೂಡ ನಮ್ಮ ವಿಶ್ವವಿದ್ಯಾಲಯ ಒಂದು ಅಭಿವೃದ್ಧಿಪಡಿಸಿದಂತಹ ತಳಿ. ಇನ್ನು ಸೂರ್ಯಪಾನ ಬಂದ್ರೆ ಅದರಲ್ಲಿ RSFH 1887, ಇದು ಸಂಕರಣ ತಳಿ ಹೈಬ್ರಿಡ್ ಅಂತ ಏನು ಹೇಳ್ತೇವೆ, ಇದು ಕೂಡ ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ. ಮತ್ತು ಇನ್ನೊಂದು RSFH 700 ಅಂತೇಳಿ, ಅದು ಕೂಡ ಒಂದು ಹೈಬ್ರಿಡ್ ಸಂಕರಣ ತಳಿ ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ. ಇದೇ ರೀತಿ ಹಲವಾರು ವಿವಿಧ ಬೆಳೆಗಳಲ್ಲಿ, ಭತ್ತ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಮೆಣಸಿನಕಾಯಿ ಇರ್ಬೋದು, ವಿವಿಧ ಬೆಳೆಗಳಲ್ಲಿ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈ ಅಭಿವೃದ್ಧಿಪಡಿಸಿದ ತಳಿಗಳನ್ನು ರೈತರಿಗೆ ಹಂಚುವ ಒಂದು ಕಾರ್ಯಕ್ರಮ ವಿಜ್ಞಾನಿ ಮತ್ತು ರೈತರ ಸಹಭಾಗಿತ್ವದ ಒಂದು ಬೀಜೋತ್ಪಾದನೆಯ ಮೂಲಕ ರೈತರಿಗೆ ನಾವು ಬೀಜವನ್ನು ಸರಬರಾಜು ಮಾಡ್ತಾ ಇದೆ. ಯಾಕೆ ರೈತರ ಸಹಭಾಗಿತ್ವದಲ್ಲಿ ತಗೊಂಡ್ರೆ, ನಿಮ್ಮ ವಿಶ್ವವಿದ್ಯಾಲಯದಲ್ಲೇ ಬೀಜವನ್ನು ಉತ್ಪಾದನೆ ಮಾಡಿ ಬೇರೆ ಬೇರೆ ತಳಿಗಳು, ಹೊಸ ತಳಿಗಳನ್ನು ಏನು ಕಂಡುಹಿಡಿದಿರಿ ಅದನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡಬಹುದಾಗಿತ್ತು, ಯಾಕೆ ರೈತರ ಸಹಭಾಗಿತ್ವವನ್ನು ಮಾಡ್ಕೊಂಡಿರ್ತಾವೆ? ಮೊದಲೇ ಹೇಳಿದ ಹಾಗೆ ಹಲವಾರು ತಳಿಗಳನ್ನು ವಿವಿಧ ಬೆಳೆಗಳಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ. ಈ ನಮ್ಮ ಕಲ್ಯಾಣ ಕರ್ನಾಟಕದ ರೈತರಿಗೆ ಬೇಕಾಗುವಂತಹ ಒಂದು ಬೀಜದ ಪ್ರಮಾಣವನ್ನು ನಮ್ಮ ಏನು ವಿಶ್ವವಿದ್ಯಾಲಯದ ಕ್ಷೇತ್ರ ಅಥವಾ ಏನು ಫಾರ್ಮ್ ಅಂತ ಹೇಳ್ತೀವಿ, ಅದರಲ್ಲಿ ಬೀಜೋತ್ಪಾದನೆ ಮಾಡಿ ಸರಬರಾಜು ಮಾಡುವಷ್ಟಕ್ಕೆ ಕ್ಷೇತ್ರ ನಮ್ಮಲ್ಲಿ ಇಲ್ಲ. ಅದ ಆ ಕಾರಣಕ್ಕೋಸ್ಕರ ನಾವು ರೈತರನ್ನ ಆಯ್ಕೆ ಮಾಡಿಕೊಂಡು ರೈತರ ಹೊಲದಲ್ಲಿಯೇ ನಾವು ಬೀಜೋತ್ಪಾದನೆಯನ್ನು ಮಾಡಿ ವರ್ಷ ವರ್ಷ ಎಷ್ಟು ಬೇಕಾಗುತ್ತೆ ಅನ್ನೋದು ಡಿಮ್ಯಾಂಡ್ ನೋಡಿಕೊಂಡು ನಾವು ಬೀಜೋತ್ಪಾದನೆಯನ್ನು ಮಾಡ್ತಾ ಬರ್ತೇವೆ. ಇಲ್ಲಿ ಮುಖ್ಯವಾಗಿ ರೈತರ ಸಹಭಾಗಿತ್ವದಲ್ಲಿ ಯಾವ್ಯಾವ ಬೀಜಗಳ ಉತ್ಪಾದನೆಯನ್ನ ಮಾಡ್ತಾ ಇದ್ದೀರಿ ಈ ಒಂದು ಭಾಗದಲ್ಲಿ? ಈಗ ರಾಯಚೂರು ಭಾಗಕ್ಕೆ ಬಂದ್ರೆ ನಾವು ಪ್ರಮುಖವಾಗಿ ತೊಗರಿಯಲ್ಲಿ ನಾವು 4 ತಳಿಗಳನ್ನ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. TS3R, GRG 811, GRG 152, BSMR 736 ಈ ತಳಿಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಕಡಲೆಗೆ ಬಂತಂದ್ರೆ JG 11 ಮತ್ತೆ ಸೂಪರ್ ಅಣ್ಣಿಗೇರಿ 1 ಅಂತೇಳಿ, BGD 103, GBM2 ಈ ತಳಿಯನ್ನ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಇನ್ನು ಸೂರ್ಯಕಾಂತಿಗೆ ಬಂದ್ರೆ RSFH 700 ಮತ್ತು RSFH 1887 ಸೂರ್ಯಪಾನದಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಜೋಳದಲ್ಲಿ ಬಂದ್ರೆ M35-1 ಒಂದು ಬಹಳ ಒಂದು ಪ್ರಚಲಿತವಾದ ಒಂದು ತಳಿ, ಆ ತಳಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ತಳಿ GS 23 ಅದು ಕೂಡ ಒಂದು ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಮತ್ತು ಶೇಂಗಾದಲ್ಲಿ ಬಂದ್ರೆ KDG 128 ಇದು ಕೂಡ ಬೀಜೋತ್ಪಾದನೆ ಮಾಡ್ತಾ ಇದ್ದೇವೆ. ಸಿರಿಧಾನ್ಯಗಳು ಬಂದ್ರೆ ನವಣೆಯಲ್ಲಿ HN 46 ಇದು ಕೂಡ ಬೀಜೋತ್ಪಾದನೆ ಮಾಡ್ತಾ ಇದ್ದೇವೆ. ಇನ್ನೊಂದು ಪ್ರಮುಖ ಎಣ್ಣೆ ಬೆಳೆ ಕುಸುಬೆ, ಕುಸುಬೆಯಲ್ಲೂ ಕೂಡ ನಾವು ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ರೈತರ ಸಹಭಾಗಿತ್ವದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ, ಹೈದರಾಬಾದ್ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕಾರ್ಯಕ್ರಮ ನಡೀತಾ ಇದೆ ಅಥವಾ ಕೆಲವೊಂದು ಆಯ್ಕೆ ಮಾಡಿದಂತ ಜಿಲ್ಲೆಗಳಲ್ಲಿ ಮಾತ್ರ ನಡೆಯುತ್ತೆ, ಹೇಗೆ? ನಮ್ಮ ವಿಶ್ವವಿದ್ಯಾಲಯದ ಇನ್ನೊಂದು ವಿಶೇಷತೆ ಏನಂದ್ರೆ ವಿಕೇಂದ್ರೀಕೃತ ಬೀಜೋತ್ಪಾದನೆ ವ್ಯವಸ್ಥೆ ನಮ್ಮಲ್ಲಿ ನಡೀತಾ ಇದೆ. ಅಂದ್ರೆ ಆ ಭಾಗಕ್ಕೆ ಅನುಗುಣವಾಗಿ ಬೀಜದ ಒಂದು ಏನು ಡಿಮ್ಯಾಂಡ್ ಏನಿದೆ ಅದ್ರ ತಕ್ಕಂಗೆ ನಾವು ಪ್ರತಿ ಜಿಲ್ಲೆಯಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ರಾಯಚೂರಿಗೆ ಬಂದ್ರೆ ರಾಯಚೂರಲ್ಲಿ ಬೀಜ ಮುಖ್ಯ ಬೀಜ ಘಟಕ ನಾವು ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದೇವೆ. ಅದೇ ರೀತಿ ಕಲಬುರಗಿಗೆ ಬಂದ್ರೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಅಲ್ಲಿ ಕೂಡ ಬೀಜೋತ್ಪಾದನೆ ನಡೀತಾ ಇದೆ. ಮತ್ತೆ ಇನ್ನು ಶಾಪುರ್ ತಾಲೂಕಲ್ಲಿ ಬಂದ್ರೆ ಭೀಮರಾಯನಗುಡಿ ಕೃಷಿ ಸಂಶೋಧನಾ ಕೇಂದ್ರ ಭೀಮರಾಯನಗುಡಿಯಲ್ಲೂ ಕೂಡ ನಾವು ಬೀಜೋತ್ಪಾದನೆ ಕೈಗೊಳ್ತಾ ಇದ್ದೀವಿ. ಇನ್ನು ಮಾಳ್ನೂರು ಹುಣಸಿಗೆ ಹತ್ರ ಬರುತ್ತೆ ಕೃಷಿ ಸಂಶೋಧನಾ ಕೇಂದ್ರ, ಅಲ್ಲಿ ಕೂಡ ಬೀಜೋತ್ಪಾದನೆ ನಡೀತಾ ಇದೆ. ಮತ್ತೆ ಇನ್ನು ಬೀದರ್ ಭಾಗಕ್ಕೆ ಬಂದ್ರೆ ಅಲ್ಲಿ ಕೂಡ ನಮ್ಮ ಎರಡು ಸಂಸ್ಥೆಗಳಿದ್ದಾವೆ, ಒಂದು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಸಂಶೋಧನಾ ಕೇಂದ್ರ, ಅಲ್ಲಿ ಕೂಡ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಕೊಪ್ಪಳ ಜಿಲ್ಲೆಯಲ್ಲಿ ಬಂತಂದ್ರೆ ಗಂಗಾವತಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಇದೆ, ಕೃಷಿ ಸಂಶೋಧನಾ ಕೇಂದ್ರ ಇದೆ ಮತ್ತು ಕೃಷಿ ಮಹಾವಿದ್ಯಾಲಯ ಕೂಡ ಇದೆ. ಅಲ್ಲಿ ಕೂಡ ಪ್ರಮುಖವಾಗಿ ನಾವು ಭತ್ತವನ್ನು ಬೀಜೋತ್ಪಾದನೆ ಮಾಡ್ತಾ ಇದ್ದೇವೆ. ಮತ್ತೆ ಇನ್ನು ಬಳ್ಳಾರಿಗೆ ಬಂದ್ರೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಹಗರಿಯಲ್ಲಿ ನಾವು ಬೀಜೋತ್ಪಾದನೆಯನ್ನು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿ ರೈತರ ಆಯ್ಕೆ ಹೇಗೆ ಮಾಡ್ತೀರಿ? ಜೊತೆಗೆ ಈ ಬೀಜವನ್ನ ಉತ್ಪಾದನೆ ಮಾಡಿ ಕೊಡಬೇಕಾದ್ರೆ ಅವ್ರ ಜೊತೆ ಏನಾದರೂ ನಿಬಂಧನೆಗಳನ್ನ ಅಥವಾ ಅಗ್ರಿಮೆಂಟ್ಗಳನ್ನ ಮಾಡ್ಕೊಂಡಿರ್ತೀರ, ಹೇಗೆ ಯಾವ ರೀತಿ ನೀವು ಸುಪ್ರೋಜನ್ ಮಾಡ್ತಿರ್ತೀರಿ? ರೈತರಿಗೆ ಏನು ಲಾಭ ಬರುತ್ತೆ ಸಹಭಾಗಿತ್ವದಲ್ಲಿ ಮಾಡೋದ್ರಿಂದ? ಅವರಿಗೂ ಲಾಭ ಸಿಗಬೇಕು ಸ್ವಲ್ಪ, ಯಾವ ರೀತಿಯಲ್ಲಿ ಅನುಕೂಲತೆ ಆಗುತ್ತೆ ರೈತರಿಗೆ? ಈಗ ಪ್ರಮುಖವಾಗಿ ನಾವು ನಮ್ಮ ಏನು ವಿಜ್ಞಾನಿ ಮತ್ತು ರೈತರ ಸಹಭಾಗಿತ್ವದಲ್ಲಿ ಎರಡು ವರ್ಗಗಳ ಬೀಜೋತ್ಪಾದನೆ ಮಾಡ್ತಾ ಇದ್ದೇವೆ. ಒಂದು ಮೊದಲನೇದಾಗಿ ಮೂಲ ಬೀಜೋತ್ಪಾದನೆ ಅನ್ನೋ ಫೌಂಡೇಶನ್ ಸೀಡ್ಸ್, ಅದು ಬೀಜೋತ್ಪಾದನೆ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಪ್ರಮಾಣೀಕೃತ ಬೀಜ ಅಥವಾ ನಾವು ಸರ್ಟಿಫೈಡ್ ಸೀಡ್ಸ್ ಅಂತ ಏನು ಹೇಳ್ತೇವೆ, ಈ ತಳಿಗಳನ್ನು ಬೀಜೋತ್ಪಾದನೆ ಮಾಡ್ತಾ ಇದ್ದೇವೆ. ಈಗ ಬೀಜೋತ್ಪಾದನೆ ಮಾಡುವ ಕಾರ್ಯಕ್ರಮ ನಮ್ಮಲ್ಲಿ ಮುಂಗಾರು ಬೀಜ ದಿನೋತ್ಸವ ಮತ್ತು ಹಿಂಗಾರು ಬೀಜ ದಿನೋತ್ಸವ ಅಂತೇಳಿ ನಮ್ಮ ವಿಶ್ವವಿದ್ಯಾಲಯದ ವಿನೂತನ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ನಮ್ಮ ಬೀಜೋತ್ಪಾದನಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಮುಂಗಾರು ಬೆಳೆಗಳಲ್ಲಿ May 25 ಎಲ್ಲಾ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮವನ್ನು ನಡೆಸ್ತೇವೆ. ಆ ದಿನದಿಂದ ಯಾರು ನಾವು ಇಚ್ಛೆಗೊಳ್ಳುವಂತ ರೈತರು ನೋಂದಣಿಯನ್ನು ಮಾಡಿಕೊಳ್ಬೇಕಾಗ್ತದ. ಹಿಂಗಾರಿಗೆ ಬಂದ್ರೆ ಸೆಪ್ಟೆಂಬರ್ 25 ನೋಂದಣಿ ಸ್ಟಾರ್ಟ್ ಆಗ್ತದೆ. ರೈತರನ್ನ ಆಯ್ಕೆ ಮಾಡಿಕೊಳ್ಬೇಕಂದ್ರೆ ಮೊದಲೇದಾಗಿ ಫಲವತ್ತಾದ ಭೂಮಿ ಇರಬೇಕು. ಈಗ ನಾವು ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಾವು ಮುಂದಿನ ವರ್ಷ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ಬೀಜೋತ್ಪಾದನೆ ಮಾಡಿರ್ತೀವಿ. ನಮಗೆ ನಿರ್ದಿಷ್ಟವಾದ ಗುರಿ ಇರ್ತದೆ, ಆ ಗುರಿಯನ್ನು ಮಾಡಬೇಕಂದ್ರೆ ನಾವು ಮುಟ್ಲೇಬೇಕಾಗ್ತದೆ. ಅದಕ್ಕೆ ನಾವು ಫಲವತ್ತಾದ ಭೂಮಿ ಮತ್ತು ಒಳ್ಳೆ ರೈತರನ್ನ ಅಂದ್ರೆ ಚೆನ್ನಾಗಿ ಬೆಳೆ ಬೆಳೆದು ಗುಣಮಟ್ಟವಾದ ಬೀಜವನ್ನು ಬೆಳೆಯುವಂತ ರೈತರನ್ನ ಆಯ್ಕೆ ಮಾಡಿಕೊಳ್ತೇವೆ. ಇದಕ್ಕೆ ಕೆಲವೊಂದು ನಿರ್ದಿಷ್ಟಗಳಿದ್ದಾವೆ, ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ನಾವು. ಈ ಬೀಜೋತ್ಪಾದನೆ ಮಾಡ್ಬೇಕಂದ್ರೆ ನಮಗೆ ಮತ್ತು ರೈತರ ಜೊತೆಗೆ ಒಂದು ಅಗ್ರಿಮೆಂಟ್ ಇರ್ತದೆ. ಕೆಲವೊಂದು ಅಂಶಗಳು ಇರ್ತವೆ, ಅವ್ರ ರೈತರನ್ನ ಅವರು ಪಾಲನೆ ಮಾಡ್ಬೇಕಾಗ್ತದೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ರೈತರಿಗೆ ತೊಗರಿ ಅನ್ನೋ ಉದಾಹರಣೆ ತೆಗೆದುಕೊಂಡ್ರೆ, ತೊಗರಿ ಬೀಜೋತ್ಪಾದನೆ ಯಾರಾದರೂ ಇಚ್ಛೆ ಇದ್ರೆ ಫೌಂಡೇಶನ್ ಮತ್ತು ಸರ್ಟಿಫೈಡ್ ಸೀಡ್ಸ್ ಎರಡು ವರ್ಗಗಳನ್ನ ಕೊಡ್ತೇವೆ. ಈ ಸರ್ಟಿಫೈಡ್ ಸೀಡ್ಸ್ ಬೀಜೋತ್ಪಾದನೆ ಮಾಡ್ಬೇಕಂತಂದ್ರೆ ಪ್ರತ್ಯೇಕ ತಂತ್ರ ಇರ್ಬೇಕು ರೈತರ ಹೊಲದಲ್ಲಿ. ಈಗ ರೈತರು ಒಂದು ಊರಲ್ಲಿ ಹೇಳ್ಬೇಕಂದ್ರೆ 2-3 ತಳಿಗಳನ್ನ ಹಾಕ್ತಾ ಇರ್ತಾರೆ. ಈಗ ಯಾವ ತಳಿನ ಅವ್ರು ಆಯ್ಕೆ ಮಾಡಿಕೊಂಡಿರ್ತಾರೋ ಆ ಹೊಲದಲ್ಲಿ ಸುತ್ತಮುತ್ತ ಅದೇ ತಳಿ ಇರಬೇಕು. ಈಗ TS3R ಉದಾಹರಣೆಗೆ ತಗೊಂಡಿರ್ತಾರೆ, ಪಕ್ಕದಲ್ಲಿ ಹೊಲದಲ್ಲೂ ಕೂಡ TS3R ಬೆಳೆ ಇರಬೇಕು, ಬೇರೆ ತಳಿ ಇರಬಾರ್ದು. ಈ ಗುಲಿಯಾಳ ತೊಗರಿ ತಳಿ ಇರಬಾರ್ದಲ್ಲಿ, ಬೇರೆ ತಳಿ ಇರಬಾರ್ದು. ಈ ಕೆಲವೊಬ್ಬರು ರೈತರು ಹೇಳ್ತಾರೆ, ಸರ್ ನಮಗೆ ಪಕ್ಕದಲ್ಲಿ ಬೇರೆ ಎಷ್ಟು ಹಂತದಲ್ಲಿ ಬೇರೆ ತಳಿ ಇರಬಹುದು ಅಂತ ಕೇಳ್ತಾರೆ. ಈಗ ಒಂದೊಂದು ಬೆಳೆಗೆ ನಿರ್ದಿಷ್ಟವಾದ ಒಂದು ಅಂತರ ಇದೆ. ಈಗ ತೊಗರಿಗೆ ಅಂತ ಹೇಳಿದ್ರೆ 100 ಮೀಟರ್ ಸುತ್ತಮುತ್ತ ಯಾವುದೇ ರೀತಿಯಿಂದ ತೊಗರಿ ಬೆಳೆ ಇರಬಾರ್ದು, ಬೆಳೆ ಇದ್ರೆ ಒಂದೇ ತಳಿ ಇರಬೇಕು. ಅಂದ್ರೆ ತೊಗರಿ ಬೀಜವನ್ನ ಬೆಳೆಯುವಂತ ರೈತರ ಹೊಲ ಸುತ್ತಮುತ್ತ ತೊಗರಿ ಬೇರೆ ತಳಿಗಳಿರಬಾರ್ದು, ಬೇರೆ ತಳಿಗಳಿರ ಬೇರೆ ಬೆಳೆಗಳಿದ್ರೆ ನಡೆಯುತ್ತೆ. ಬೇರೆ ಬೆಳೆಗಳು ಯಾವ್ದಾದ್ರು ಇದ್ರೆ ನಡೆಯುತ್ತೆ, ಸೂರ್ಯಪಾನ ಆಗಿರ್ಬೋದು, ಶೇಂಗಾ ಇರ್ಬೋದು, ಹತ್ತಿ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು. ಇದು ಪ್ರಮುಖ ಕಾರಣ ಅಂತಂದ್ರೆ ಈಗ ನಾವು ಬೆಳೆಗಳನ್ನ ವಿವಿಧ ವರ್ಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಸ್ವಕ್ರಿಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ. ಈ ಸ್ವಕ್ರಿಯ ಪರಾಗಸ್ಪರ್ಶ ಬೆಳೆಗಳ ಏನು ಅಂತ ಹೇಳ್ತೀವಿ ನಾವು, ಕಡಲೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅಲ್ಲಿ ಅಂತರ ಕಡಿಮೆ ಆಗ್ತದೆ. ಈಗ 10 ಮೀಟರ್ ಬೇಕಾಗುತ್ತೆ ಶೇಂಗಾಕ್ ತಗೊಂಡ್ರೆ, ಕಡಲೆಗೆ ತಗೊಂಡ್ರೆ. ಅದೇ ಇದು ತೊಗರಿ ಅಥವಾ ಸೂರ್ಯಪಾನ ತಗೊಂಡ್ರೆ ಅಂತರ ಬಹಳ ಬೇಕಾಗುತ್ತೆ. ಈಗ ತೊಗರಿ ಅಂದ್ರೆ ಇದು ಆಫ್ ಅಂಡ್ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂತ ಹೇಳ್ತೇವೆ, ಅಲ್ಲಿ ಕನಿಷ್ಠ 100 meter ಬೇಕಾಗುತ್ತೆ, ಪ್ರತ್ಯೇಕತ ಅಂತರ 100 meter ಇರಲೇಬೇಕಾಗುತ್ತೆ. ಆ 100 meter ಅಂತರ ಇರಲ್ಲ ಅಂದ್ರೆ ಬೀಜೋತ್ಪಾದನೆ ಮಾಡ್ಕೊಳಕ್ ಆಗೋದಿಲ್ಲ. ಧಾನ್ಯ ಏನು ನಾವು ಕಮರ್ಷಿಯಲ್ ಪ್ರೊಡಕ್ಷನ್ ಮತ್ತು ಬೀಜೋತ್ಪಾದನೆಗೆ ಬಹಳ ವ್ಯತ್ಯಾಸ ಇದೆ. ಈಗ ಪ್ರತ್ಯೇಕತ ಅಂತ ಹೇಳಿದೆ. ಅದೇ ರೀತಿ ಇನ್ನೊಂದು ವಿಶೇಷವಾದ ಒಂದು ಗುಣಲಕ್ಷಣ ಅಂತಂದ್ರೆ, ಈಗ ನಾವು ಯಾವುದೇ ಒಂದು ಬೀಜೋತ್ಪಾದನೆಗೆ ತೆಗೆದುಕೊಂಡಾಗ ಬೇರೆ ತಳಿಗಳ ಏನಾದರೂ ಕಲಬೆರಕೆ ಆಗಿದೆ ತೆಗಿಬೇಕಾಗುತ್ತೆ. ಈಗ 1 acre ಯಾರೊಬ್ಬರು TS ಬೀಜೋತ್ಪಾದನೆ ಮಾಡಿಕೊಂಡ್ರೆ 4-5 ಬೇರೆ ತಳಿಗಳ ಗಿಡಗಳನ್ನು ಕಂಡ್ರೆ ಅವನ್ನ ತೆಗಿಬೇಕಾಗ್ತದೆ. ಈಗ ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಇಲ್ಲ ಸರ್ ನಮ್ಗೆ ಇಳುವರಿ ಕಡಿಮೆ ಆಗ್ತದೆ, ನೀವು ಎಕರೆಗೆ 10-20 ಬೀಜಗಳನ್ನು ತೆಗಿಯಕ್ಕಾಗಲ್ಲ ಅಂದ್ರೆ, ಅದಕ್ಕೆ ನಾವು ರೈತರಿಗೆ ಬೀಜೋತ್ಪಾದನೆ ಕೊಡೋಕಿನ ಮುಂಚೆನೆ ನಮ್ಮ ಏನು ಅಂಶಗಳಿರ್ತಾವ ನಾವು ಅವರಿಗೆಲ್ಲ ತಿಳಿಸಿಕೊಟ್ಟು ಅವರು ಒಪ್ಪಿಗೆ ಆದ ಮೇಲೆ ನಾವು ಬೀಜೋತ್ಪಾದನೆ ತೆಗೆದುಕೊಳ್ತೀವಿ. ಇಲ್ಲಿ ರೈತರಿಂದ ಬೀಜವನ್ನ ತಾವು ಉತ್ಪಾದನೆಯನ್ನ ಮಾಡ್ತಾರೆ, ರೈತರು ಉತ್ಪಾದನೆ ಬಿತ್ತನೆ ಮಾಡ್ತಾರೆ, ಬೀಜವನ್ನ ನೀವೇ ಕೊಡ್ತೀರ ಅವರಿಗೆ ಫೌಂಡೇಶನ್ ಸೀಡ್ಸ್ ಗಳನ್ನ? ಈಗ ರೈತರಿಗೆ ಬೇಕಾಗುವಂತ ಬೀಜವನ್ನ ನಾವೇ ಕೊಡ್ತೀವಿ, ಜೊತೆಗೆ ಏನಾದ್ರೂ ಬೇರೆ ಪರಿಕರಗಳನ್ನ ಕೊಡ್ತೀರಾ? ಜೊತೆಗೆ ಪರಿಕರಗಳನ್ನ ಯಾವುದೇ ರೀತಿಯ ಪರಿಕರಗಳನ್ನು ಕೊಡುವುದಿಲ್ಲ. ಆದ್ರೆ ನಾವು ತಾಂತ್ರಿಕ ಮಾಹಿತಿ ಬೀಜೋತ್ಪಾದನೆ ಮಾಡ್ಬೇಕಂದ್ರೆ ಯಾವ ತಾಂತ್ರಿಕ ಮಾಹಿತಿ ಏನ್ ಬೇಕಾಗುತ್ತೆ, ತಂತ್ರಜ್ಞಾನ ಏನ್ ಬೇಕಾಗುತ್ತೆ, ತಾಂತ್ರಿಕ ಮಾಹಿತಿ ಅಂದ್ರೆ ಏನೇನ್ ಬೇಕಾಗುತ್ತೆ? ಈಗ ಬೀಜದಿಂದ ಹಿಡಿದು ಬೀಜ ಯಾವ ರೀತಿ ಬಿತ್ತಬೇಕು, ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಡಬೇಕು, ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರ, ಯಾವಾಗ ಗೊಬ್ಬರ ಹಾಕ್ಬೇಕು, ಬೀಜೋಪಚಾರ ಹೇಗ್ ಮಾಡ್ಬೇಕು, ಕೀಟ ನಿರ್ವಹಣೆ ಹೇಗ್ ಮಾಡ್ಬೇಕು, ರೋಗಗಳ ನಿರ್ವಹಣೆ ಹೇಗ್ ಮಾಡ್ಬೇಕು, ಕಲಬೆರಕೆ ಗಿಡಗಳನ್ನು ತೆಗೆಯುವುದು ಹೇಗೆ, ಕಟಾವು ಆದ ನಂತರ ಬೀಜಗಳನ್ನು ಯಾವ ರೀತಿ ಉಣಿಸ್ಬೇಕು, ಕಟಾವು ಒಕ್ಕಣೆ ಮಾಡುವುದು, ಎಲ್ಲಾ ಅಂಶಗಳನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಮ್ಮ ಮಾರ್ಗದರ್ಶನ ಆಗ್ತೇವೆ. ನಾವು ಕ್ಷೇತ್ರ ಭೇಟಿ ಮಾಡ್ತೀವಿ, ಕನಿಷ್ಠ 1 ಬೀಜೋತ್ಪಾದನಾ ಕ್ಷೇತ್ರಕ್ಕೆ ಕನಿಷ್ಠ 3-4 ನಾವು ಕ್ಷೇತ್ರ ಭೇಟಿ ಮಾಡಿ ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ಮಾರ್ಗದರ್ಶನ ನೀಡ್ತೀವಿ. ಇಲ್ಲಿ ಬೀಜವನ್ನ ಉತ್ಪಾದನೆ ಮಾಡಿದಂತ ರೈತರು, ವಿಶೇಷವಾಗಿ ತೊಗರಿಗೆ ಬರೋಣ, ತೊಗರಿಯನ್ನ ಮತ್ತು ಕಡಲೆಯನ್ನ ಮಾಡುವಂತ ರೈತರು, ಉತ್ಪಾದನೆ ಮಾಡಿದ ಮೇಲೆ ಖರೀದಿ ಬಹಳ ಮುಖ್ಯ. ಖರೀದಿ ಹೇಗೆ ಮಾಡ್ತೀರಿ, ಜೊತೆಗೆ ಪ್ರೊಸೆಸಿಂಗ್ ಮಾಡಿ ಕೆಲವೊಂದು ಜನ ರೈತರು ಹೇಳೋದು, ಇಲ್ಲರಿ ಬಹಳಷ್ಟು ಬೀಜಗಳು ನಮಗೆ ತೆಗೆದು ಬಿಡ್ತಾರೆ ಸಣ್ಣದೇ ಸೈಜ್ ಅಂತ ಹೇಳಿ, ನಮಗೆ ಲಾಸ್ ಆಗತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ನೀವು ಯಾವ ರೀತಿ ನಿಮ್ಮ ಪದ್ಧತಿ ಇದೆ? ಯಾವುದೇ ಬೆಳೆಯಲ್ಲಿ ನಾವು ಬೀಜ ಖರೀದಿ ಮಾಡಬೇಕಂದ್ರೆ ನಿರ್ದಿಷ್ಟವಾದ ಗುಣಲಕ್ಷಣ ಇರಬೇಕಾಗುತ್ತೆ, ಗಾತ್ರ ಅಥವಾ ಸೈಜ್ ಅಂತ ಏನ್ ಹೇಳ್ತೀವಿ ಒಮ್ಮಟವಾಗಿರಬೇಕಾಗುತ್ತೆ. ಬೀಜೋತ್ಪಾದನೆಯಲ್ಲಿ ಎಲ್ಲಾ ಬೀಜಗಳು ಒಂದೇ ಗಾತ್ರದಲ್ಲಿರೋದಿಲ್ಲ. ಬೀಜ ರಾಶಿ ಮಾಡಿ ಕಟಾವು ಮಾಡಿದ ತಕ್ಷಣ ತಂದು ಹಾಕಿದ ಮೇಲೆ ಏನಾಗುತ್ತೆ, ಒಂದು ಬೀಜ ಸಣ್ಣ ಕಾಳು ಸಣ್ಣ ಇರ್ತದೆ, ಇನ್ನೊಂದು ಜಾಸ್ತಿ ಇರ್ತದೆ, ಮತ್ತೆ ಕಸ ಕಡ್ಡಿ ಮಣ್ಣು ಎಲ್ಲ ಇರ್ತದೆ. ನಾವು ರೈತರು ನಮ್ಮ ಸಂಶೋಧನಾ ಕೇಂದ್ರ ಅಥವಾ ನಮ್ಮ ಬೀಜ ಘಟಕಕ್ಕೆ ತಂದು ಹಾಕಿದ ಮೇಲೆ ನಾವು ಅದನ್ನ ಬೀಜ ಸಂಸ್ಕರಣೆಗೆ ಒಳಪಡಿಸ್ತೀವಿ. ಬೀಜ ಸಂಸ್ಕರಣೆಯಲ್ಲಿ ಒಡೆದ ಕಾಳಾಗಿರ್ಬೋದು, ಸಣ್ಣ ಕಾಳಾಗಿರ್ಬೋದು, ಯಾವುದೇ ಕಸ ಕಡ್ಡಿ ಅಥವಾ ಮಣ್ಣು, ಗುಣಮಟ್ಟದ ಒಮ್ಮಟ ಗಾತ್ರದ ಬೀಜಗಳನ್ನ ನಾವು ತೆಗೆದುಕೊಳ್ತೇವೆ. ನೀವು ಹೇಳಿದಾಗೆ ಸಣ್ಣ ಕಾಳು ಅಥವಾ ರಿಜೆಕ್ಷನ್ ಏನ್ ಹೇಳ್ತೇವೆ, ಅದು ರೈತ ಯಾವ ರೀತಿ ಬೆಳೆ ಬೆಳೆಯುತ್ತಾರ ಅದರ ಮೇಲೆ ಅವಲಂಬಿತ ಆಗಿರ್ತದೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, 1 quintal ಬೀಜೋತ್ಪಾದನೆ ಮಾಡಿದ್ರೆ ಅದರಲ್ಲಿ 1.5 kg ರಿಜೆಕ್ಷನ್ ಸೀಡ್ಸ್ ಅಂತ ಏನ್ ಹೇಳ್ತೀವಿ ಅದು ಬರುತ್ತೆ. ನೀವು ಚೆನ್ನಾಗಿ ಗೊಬ್ಬರ ಹಾಕಿ ಬೆಳೆ ಬೆಳೆದ್ರೆ ರಿಜೆಕ್ಷನ್ ಪ್ರಮಾಣ ಅಥವಾ ಸಣ್ಣ ಕಾಳಿನ ಪ್ರಮಾಣ ಕಡಿಮೆ ಆಗುತ್ತೆ. ಸರಿಯಾದ ಸಮಯದಲ್ಲಿ ಕೀಟನಾಶಕ ಸಿಂಪರಣೆ ಮಾಡದೆ ಅದರಲ್ಲಿ ಯಾವುದೇ ರೀತಿಯಿಂದ ಒಂದು ನಷ್ಟ ಆಗುದಿಲ್ಲ. ಈಗ ಬೀಜವನ್ನ ಬೆಳೆದಂತ ರೈತರಿಗೆ ರೇಟ್ ಅನ್ನ ಯಾವ ರೀತಿ ತಾವು ಖರೀದಿಯಾಗಿ ಮಾಡ್ತೀರಿ? ನಮ್ಮ ವಿಶ್ವವಿದ್ಯಾಲಯದ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮದಲ್ಲಿ ಏನು ಖರೀದಿ ದರ, ಬೀಜ ಖರೀದಿ ದರ ಅಂತ ಏನ್ ಹೇಳ್ತೇವೆ, ಇದು ಕೂಡ ಸರ್ಕಾರವನ್ನು ನಿಗದಿಪಡಿಸುತ್ತೆ. ಅಲ್ಲ, ಮಾರುಕಟ್ಟೆ ದರಕ್ಕಿಂತ ಜಾಸ್ತಿ ಇರದಂತೀರ, ಎಷ್ಟು ಪ್ರತಿಶತ ಜಾಸ್ತಿ ಇರುತ್ತೆ ಮಾರುಕಟ್ಟೆ ದರಕ್ಕಿಂತ? ಮಾರುಕಟ್ಟೆ ದರಕ್ಕಿಂತ 20-25% ಜಾಸ್ತಿ ಇರುತ್ತೆ. ಈ ದರವನ್ನು ಕೂಡ ನಮ್ಮ ಸರ್ಕಾರದ ಒಂದು ಅಂಗಸಂಸ್ಥೆಯಾದ ಕರ್ನಾಟಕ ರಾಜ್ಯ ಬೀಜ ನಿಗಮ, ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇದೆ, ಆ ಸಮಿತಿಯವರು ನಿಗದಿಪಡಿಸ್ತಾರೆ. ಸಾಮಾನ್ಯವಾಗಿ 20-25% ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿರುತ್ತದೆ. ಅಂತಂದ್ರೆ ಕೆಲವೊಂದು ಸರ್ಕಾರದ ಯೋಜನೆಗಳು ಬರ್ತವೆ, ಹೊಸ ಹೊಸ ತಳಿಗಳನ್ನ ಬೀಜೋತ್ಪಾದನೆ ಮಾಡಿ ರೈತರ ಹೊಲದಲ್ಲಿ ಉಪಯೋಗ ಮಾಡಿಕೊಳ್ಳುವಂತ ಒಂದು ಯೋಜನೆಗಳು ಬರ್ತವೆ. ಅದರಲ್ಲಿ ಬೀಜೋತ್ಪಾದನಾ ಪ್ರೋತ್ಸಾಹನ ಅಂತೇಳಿ ಅದು ಸರ್ಕಾರದಿಂದ ಬರುತ್ತೆ. ಇನ್ನು ನಾವು ವಿಶ್ವವಿದ್ಯಾಲಯದ ಬೀಜ ಖರೀದಿ ದರ ಅಲ್ಲದೆ ಸರ್ಕಾರದಿಂದ ಪ್ರೋತ್ಸಾಹನವಾಗಿ ಬರುತ್ತೆ. ಪ್ರೋತ್ಸಾಹನ ಅಂತೇಳಿ ಸರ್ಕಾರದ ಒಂದು ಅನುದಾನವನ್ನ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಅಂದ್ರೆ ಮಾರುಕಟ್ಟೆ ದರಕ್ಕಿಂತಲೂ ಚೆನ್ನಾಗಿ ಒಳ್ಳೆ ರೇಟ್ ಸಿಗುತ್ತೆ ರೈತರಿಗೆ, ಮತ್ತು ಒಳ್ಳೆ ಲಾಭನೂ ಇದೆ ಅಂತ ಬೀಜೋತ್ಪಾದನೆ ಮಾಡೋದ್ರಿಂದ. ಹೇಗೆ ರೈತರು ಬೀಜೋತ್ಪಾದನೆ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ? ನಿಮಗೆ ನಿಗದಿಪಡಿಸಿದಂತ ಒಂದು ಉತ್ಪಾದನೆ ಗುರಿಯನ್ನ ಮುಟ್ಲಿಕ್ಕೆ ಏನಾದರೂ ಕೊರತೆ ಆಗ್ತಾ ಇದೆ, ರೈತರ ಕೊರತೆ, ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ ಹೇಗೆ? ಒಂದು ಕಳೆದ ನಾವು 12 ನಮ್ಮ ವಿಶ್ವವಿದ್ಯಾಲಯ ಈ ಒಂದು ರೈತರ ಸಹಭಾಗಿತ್ವದ ಬೀಜೋತ್ಪಾದನೆ ಅಂತ ಹುಡುಕೊಂಡು ಬರ್ತಾ ಇದ್ದೇವೆ. ರೈತರಿಂದ ತುಂಬಾ ಬೇಡಿಕೆ ಇದೆ, ಬೀಜೋತ್ಪಾದನೆಯಲ್ಲಿ ತೊಡಗಿಕೊಳ್ಳಲು ಬಹಳ ಬೇಡಿಕೆ ಇದೆ. ಕಾರಣ ಏನಂತಂದ್ರೆ, ನಾವು ನಿಗದಿತವಾಗಿ ನಮ್ಮ ಮಾರ್ಗದರ್ಶನದಲ್ಲಿ ಬೀಜೋತ್ಪಾದನೆ ಆಗುತ್ತೆ. ಆ ಒಂದು ಕ್ಷೇತ್ರಕ್ಕೆ ನಾವು 3-4 ಭೇಟಿ ಮಾಡ್ತೇವೆ. ಬೀಜೋತ್ಪಾದನೆ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ತಂತ್ರಜ್ಞಾನಗಳನ್ನ ರೈತರಿಗೆ ಒಂದು ಮುಟ್ಟಿಸಲು ಒಂದು ಕಾರ್ಯಕ್ರಮ ಬಹಳ ಉಪಯೋಗ ಆಗಿದೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಯಾವುದೇ ಒಂದು ಕೀಟನಾಶಕ ಅದ್ರ ಬಗ್ಗೆ ಮಾಹಿತಿ ನಾವು ಕ್ಷೇತ್ರಕ್ಕೆ ಹೋದಾಗ ರೈತರು ಒಂದು ಹೊಲಕ್ಕೆ ಹೋದಾಗ ರೈತರ ನಿಮ್ಮ ಚರ್ಚೆ ಮಾಡ್ತಾರೆ, ನಮ್ಮ ಹೊಲದಲ್ಲಿ ಈ ಥರ ಕೀಟ ಬಂದಿದೆ, ರೋಗ ಬಂದಿದೆ, ಇದಕ್ಕೆ ನಿರ್ವಹಣಾ ಕ್ರಮಗಳನ್ನು, ಈ ಹೊಸ ಹೊಸ ಏನು ಕೀಟನಾಶಕಗಳಾಗಿರ್ಬೋದು, ರೋಗನಾಶಕಗಳಾಗಿರ್ಬೋದು, ಬೇರೆ ತಂತ್ರಜ್ಞಾನಗಳು, ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ, ಯಾವ ಗೊಬ್ಬರ ಹಾಕ್ಬೋದು, ಯಾವ ಹೊಸ ತಳಿಗಳು ಬಂದಿದ್ದಾವೆ, ಅದೆಲ್ಲ ಮಾಹಿತಿಯನ್ನು ರೈತರಿಗೆ ಒಂದು ತಲುಪಿಸುವಂತಹ ಒಂದು ಕಾರ್ಯಕ್ರಮ ಇದು ಬಹಳ ಉಪಯೋಗ ಆಗಿದೆ. ಹೇಗೆ ರೈತರ ಆಸಕ್ತಿ ಹೇಗಿದೆ, ಇದಕ್ಕೆ ರೈತರ ಪ್ರತಿಕ್ರಿಯೆಗಳು ಹೇಗಿದ್ದಾವೆ ನಿಮ್ಮ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನಾ ಕಾರ್ಯಕ್ರಮಕ್ಕೆ? ಕಳೆದ ಒಂದು ಮುಂಗಾರು, ಈ ಮುಂಗಾರು 2021 ಹಂಗಾಮಿನಲ್ಲಿ ನಮ್ಮ ಒಂದು ಬೀಜ ಘಟಕದಲ್ಲಿ ಸರಿಸುಮಾರು ಒಂದು 150-155 ರೈತರು ನೋಂದಾಯಿಸಿಕೊಂಡು ಬೀಜೋತ್ಪಾದನೆ ಕಾರ್ಯಕ್ರಮ ತೊಡಗಿಕೊಂಡಿದ್ದಾರೆ. ಅದರಲ್ಲಿ ಸೂರ್ಯಪಾನ, ತೊಗರಿ ಮತ್ತು ಕಡಲೆ, ಕುಸುಬೆ ಈ ಬೆಳೆಗಳಲ್ಲಿ ಬೀಜೋತ್ಪಾದನೆಯನ್ನು ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಮುಂಗಾರು